ಈ ಭತ್ತವನ್ನ ಬೆಳೆಯುವಾಗ ಯಾವ್ಯಾವ ರೀತಿಯ ಒಂದು ಸಮಸ್ಯೆಗಳು ಕಂಡು ಬರ್ತವೆ ಅಂತೀರಿ? ಈಗಾಗಲೇ ಇದನ್ನ ನಾವು ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂತ 5 ತಾಲೂಕುಗಳಲ್ಲಿ ನಾಟಿ ಮಾಡಾಗಿದೆ. ಅಂದ್ರೆ ಒಂದು 45-60 ದಿನ ಆಗಿದೆ. ಬಟ್ ಈ ವರ್ಷ ಒಳ್ಳೆ ಮಳೆ ಆಗಿರೋದ್ರಿಂದ 5 ತಾಲೂಕಲ್ಲೂ ಎಲ್ಲಾ ರೈತರುಗಳು ಕೂಡ ಸರಿಯಾದ ಸಮಯಕ್ಕೆ ನಾಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಕೀಟ ಮತ್ತೆ ರೋಗ ಬಾಧೆಗಳು ಅಲ್ಲಲ್ಲಿ ಭತ್ತ ಬೆಳೀತಾ ಇರತಕ್ಕಂತ ಜಾಗದಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಂಡು ಬರ್ತಾ ಇದೆ ಸರ್. ಅಂದ್ರೆ ಈಗ ನಾಟಿ ಮಾಡಿ 30-35 ದಿನ ಆಗಿರತಕ್ಕಂತ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಪ್ರಮುಖವಾಗಿ ಕೀಟದ ಬಾಧೆ, ಅದರಲ್ಲೂ ನಾವು ಎಲೆ ಸುರುಳಿ ಹುಳು ಅಂತ ಹೇಳ್ತೀವಿ, ಲೀಫ್ ಹೋಲ್ಡರ್ ಅಂತ, ಅದರದೊಂದು ಕೀಟದ ಬಾಧೆ ಈಗ ನಮ್ಮ ಎಲ್ಲ ಗದ್ದೆಗಳಲ್ಲೂ ಆಲ್ಮೋಸ್ಟ್ ಎಲ್ಲ ಕಡೆ ಕಾಣಿಸ್ಕೊಂಡಿದೆ. ಅದ್ರ ಜೊತೆಗೆ ಬೆಂಕಿ ರೋಗನು ಕೂಡ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ ಕೆಲವೊಂದು ಗದ್ದೆಗಳಲ್ಲಿ. ಮತ್ತೆ ಕೆಲವು ಕಡೆ ಪೊಟ್ಯಾಸ್ ಕೊರತೆಯಿಂದನು ಕೂಡ ತುದಿ ಒಣಗದಂಗ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೆ ಈ ವರ್ಷ ಸ್ವಲ್ಪ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇರೋದ್ರಿಂದ ಏನಾಗುತ್ತೆ, ಇನ್ನು ನಮಗೆ ತೆನೆ ಬಿಡು ಅಂತಕ್ಕೆ ಹೋದಾಗ ಒಂದು ಉಸಿಕಾಡಿಗೆ ರೋಗ ಅಂತಕ್ಕಂಥದ್ದು ಕೂಡ ಬರ್ತಕ್ಕಂತ ಒಂದು ಅವಕಾಶ ಇದೆ. ತಾವು ಎಲೆ ಸುರುಳಿ ಹುಳು ಅಂತ ಹೇಳಿದ್ರಿ, ಈ ಒಂದು ಕೀಟದ ಹಾವಳಿಯ ಲಕ್ಷಣಗಳು ಹೇಗಿರ್ತವೆ ಅಂತೀರಿ ಭತ್ತದ ಬೆಳೆನಲ್ಲಿ? ನಾಟಿ ಮಾಡಿದ ತಕ್ಷಣ 25-30 ದಿನದಲ್ಲಿ ಸಾಮಾನ್ಯವಾಗಿ ಈ ಕೀಟದ ಬಾಧೆ ಕಾಣಿಸ್ಕೊಳ್ಳುತ್ತೆ. ನಾಟಿ ಮಾಡಿದ ಗದ್ದೆಗಳಲ್ಲಿ ಈ ಹುಳುಗಳು ಎಲೆ ಅಂಚನ್ನ ಮಡಚಿ ಸುರುಳಿ ಸುತ್ತಕೊಂಡು ಎಲೆ ಹಸಿರು ಭಾಗ ಎಲ್ಲ ಈ ಹುಳುಗಳು ಕೆರೆದು ತಿನ್ನೋದ್ರಿಂದ ಭತ್ತದ ಪೈರುಗಳೆಲ್ಲ ಒಂಥರ ಬೆಳ್ಳಗೆ ಕಾಣಿಸ್ತಾ ಇರ್ತದೆ. ಅಂದ್ರೆ ಪತ್ರ ರೀತಿ ಇರೋದಿಲ್ಲ, ಹಾಗಾಗಿ ಎಲೆಗಳೆಲ್ಲ ಒಂಥರ ಬೆಳ್ಳಗೆ ಬಿಳಿಸ್ಕೊಂಡಂಗೆ ಕಾಣಿಸ್ತಾ ಇರ್ತದೆ. ಇದ್ರಿಂದ ಬೆಳವಣಿಗೆ ಕುಂಠಿತ ಆಗಿ ಮೃದುವಾಗಿರುತ್ತೆ ಆ ಪಾರ್ಟ್. ಹಾಗಾಗಿ ಈ ಹುಳುಗಳು ಏನ್ ಮಾಡುತ್ತೆ, ಸುರುಳಿ ಸುತ್ತಕೊಂಡು ಸೊ ಎಲ್ಲ ಹಸಿರು ಭಾಗವನ್ನ ಕೆರೆತಿ ಅನ್ನೋದ್ರಿಂದ ಏನಾಗುತ್ತೆ, ಇದು ಬೆಳವಣಿಗೆ ಇರೋದ್ರಿಲ್ಲ, ಹಾಗಾಗಿ ಮುಂದೆ ಇದು ಇಳುವರಿಗೂ ಕೂಡ ಇದ್ರದ್ದು ಸಮಸ್ಯೆ ಆಗುತ್ತೆ. ಅಂದ್ರೆ ಈ ಹುಳುಗಳು ಎಲ್ಲಿರ್ತವೆ ಅಂತೀರಿ? ಈ ಹುಳುಗಳು ಅದ್ ಮೂಲ ಆಶ್ರಯ ತಾಣವಾಗಿ ಏನಾಗಿರುತ್ತೆ ಅಂದ್ರೆ ಈ ಗದ್ದೆ ಪದಗಳು ಇರ್ತದಲ್ಲ, ಆ ಪದಗಳಲ್ಲೆಲ್ಲ ಆಶ್ರಯ ಪಡ್ಕೊಳ್ತಾ ಇರುತ್ತೆ. ಅಥವಾ ಅಂದ್ರೆ ಆಶ್ರಯ ಬೆಳೆಯಾಗಿ ಕಳೆಗಳಲ್ಲಿ ಸುತ್ತಮುತ್ತ ಇರತಕ್ಕಂತ ಭತ್ತದ ಗದ್ದೆಗಳಲ್ಲಿ ಯಾರು ಭತ್ತ ಬೆಳೆದ ಹಾಗೆ ಬಿಟ್ಬಿಟ್ಟಿದ್ರೆ ಅಲ್ಲಿ ಏನೋ ಕಳೆ ಜಾಸ್ತಿ ಇದ್ರೆ ಆ ಕಳೆಗಳಲ್ಲೂ ಕೂಡ ಇರ್ತವೆ ಇವು. ಓಹೋಹೋ, ಹಾಗಾಗಿ ಅಲ್ಲಿ ಅದು ಮೂಲ ಆಶ್ರಯವನ್ನ ಪಡ್ಕೊಂಡು ಒಂದ್ಸರಿ ಭತ್ತ ನಾಟಿ ಮಾಡಿದ ತಕ್ಷಣ ಏನಾಗುತ್ತೆ, ಇದು 25-30 ದಿನ ಆದ ತಕ್ಷಣ ಇದು ಭತ್ತದ ಗದ್ದೆಗೆ ಬಂದು ಹಸಿರು ಭಾಗ ಎಲ್ಲ ಕೆರೆದು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಇದು ಯಾವ ಜಾತಿಗೆ ಸೇರಿದಂತ ಕೀಟ ಇದು? ಹುಳುಗಳಲ್ಲಿ ಮೊಟ್ಟೆ ಇರುತ್ತೆ, ಅದು ಮರಿ ಹುಳು ಮಾಡುತ್ತೆ, ಆಮೇಲೆ ಕೋಶಾವಸ್ಥೆಗೆ ಹೋಗುತ್ತೆ, ಪ್ರೌಢಾವಸ್ಥೆಯಲ್ಲಿ ಇರುತ್ತೆ. ಇದು ಎಲ್ಲಾ ಹುಳುಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಜೀವನ ಚಕ್ರ. ಅದರಲ್ಲೂ ಮುಖ್ಯವಾಗಿ ಇದು ರಸವನ್ನ ಇರೋದ್ರಿಂದ ಇದನ್ನ ನಾವು ರಸ ಇರ ಕೀಟ ಅಂತಾನೆ ಇದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಅದರಲ್ಲೂ ಮರಿ ಹುಳು ಅಂತ ಏನಿರುತ್ತಲ್ಲ ಅದು ಮುಖ್ಯವಾಗಿ ಪ್ರೌಢ ಕೀಟನು ಕೂಡ ಇದಕ್ಕೆ ದಾಳಿ ಮಾಡೋದಿಲ್ಲ. ಅದು ಚಿಟ್ಟೆ ಜಾತಿಗೆ ಸೇರಿದ್ದ ಹೇಗೆ ಅದು? ಅದು ಚಿಟ್ಟೆಗೂ ಇರುತ್ತೆ, ಅಂದ್ರೆ ಅದು ಪ್ರೌಢಾವಸ್ಥೆಗೆ ಹೋದಾಗ ಚಿಟ್ಟೆ ಆಗುತ್ತೆ. ಇದು ಹಸಿರು ಭಾಗವನ್ನ ಕೆರೆದು ತಿಂತಕ್ಕಂಥದ್ದು ಮರಿ ಹುಳು. ಅಂದ್ರೆ ಎಲ್ಲಿ ಇಟ್ಟಿರುತ್ತೆ ಮೊಟ್ಟೆಗಳನ್ನ ಅಂತೀರ? ಅದು ಎಲೆಗಳು ಕೆಲಭಾಗದಲ್ಲಿ ಬದುಗಳಲ್ಲಿ ಅಥವಾ ಕಳೆಗಳಲ್ಲಿ ಅಲ್ಲೆಲ್ಲಾದ್ರೂ ಇಟ್ಕೊಂಡಿರುತ್ತೆ ಅದ್ರ ಮೊಟ್ಟೆಗಳನ್ನ. ಒಂದು ಸಾರಿ ಅದು ಹೊರಗಡೆ ಬಂದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಚಿಟ್ಟೆ ಜಾತಿಗೆ ಸೇರಿದ ಹೆಣ್ಣು ಪತಂಗ ಸುಮಾರು 300 ಮೊಟ್ಟೆಗಳನ್ನ ಎಲೆ ಮಧ್ಯಭಾಗದಲ್ಲಿ ಅಥವಾ ಎಲ್ಲರೂ ಕೆಳಗಡೆ ಭಾಗದಲ್ಲಿ ಇಡುತ್ತೆ ಸರ್. ಇದು ಮೊಟ್ಟೆ ಇಟ್ಮೇಲೆ ನಂತರ ಏನ್ ಮಾಡುತ್ತೆ, ಇದು 4-7 ದಿನದಲ್ಲಿ ಮೊಟ್ಟೆಯಿಂದ ಮರಿಗಳಾಗಿ ಹೊರ ಬರ್ತವೆ. ಮೊಟ್ಟೆಯಿಂದ ಹೊರ ಬಂದ ಮೇಲೆ 15-27 ದಿನ ತನಕ ಅದು ಮರಿ ಉಳಿಸ ಹಂತದಲ್ಲಿ ಇರುತ್ತೆ. ಈ ಒಂದು ಹಂತ ಅದು ಹೋಗಿ ಏನು ಹಸಿರು ಭಾಗವನ್ನ ಕೆರೆದು ತಿಂತಕ್ಕಂಥದ್ದು, ಅದು ಕ್ರೂಷಿಯಲ್ ಪೀರಿಯಡ್. ಸೊ ನಂತರ 27 ದಿನ ಕಳೆದ ಮೇಲೆ ಅದು ಕೋಶಾವಸ್ಥೆಗೆ ಹೋಗಿ ಮತ್ತೆ ಪ್ರೌಢಾವಸ್ಥೆ ಆಗಿ ಮತ್ತೆ ಏನಾದ್ರು ಮೊಟ್ಟೆ ಇಟ್ಟು ಮರಿ ಆಗ್ತಕ್ಕಂಥ, ಇದು ಅದ್ರ ಒಂದು ಜೀವನ ಚಕ್ರ ಇರ್ತಕ್ಕಂಥದ್ದು. ಅಂದ್ರೆ ಇದು ಇಳುವರಿ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತೀರಿ? ಒಂದ್ಸರಿ ಇದು ಹಸಿರು ಭಾಗವನ್ನ ಕೆರೆದು ತಿಂದ ಮೇಲೆ ಪತ್ರ ರೀತಿಯಲ್ಲಿ ಹೋದಾಗ ಏನಾಗುತ್ತೆ, ಇದು ಬೆಳವಣಿಗೆನೆ ಕುಂಠಿತ ಆಗ್ಬಿಡುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಸಂಪೂರ್ಣವಾಗಿ ಏನಂದ್ರೆ ಒಂದು ಅಂದಾಜು ನಾವು 25-30% ಭಾಗದಷ್ಟು ಸೊ ಇದು ಒಂದು ಹಾನಿ ಆಗ್ತಕ್ಕಂಥದ್ದನ್ನ ನಾವು ಇದ್ರ ಒಂದು ಬಾಧೆಗೊಳಗಾದಂತ ಗದ್ದೆಗಳಲ್ಲಿ ನೋಡಬಹುದು ನಾವು. ಮತ್ತೆ ನಾವ್ ಏನು ಮುಂಜಾಗ್ರತೆ ಏನಾದ್ರು ವಹಿಸಬಹುದಾ ಇದಕ್ಕೆ? ಖಂಡಿತವಾಗೂ ಸರ್. ಅಂದ್ರೆ ಈ ಹುಳುನ ಹತೋಟಿ ಮಾಡ್ಬೇಕಾದ್ರೆ ಮೊದಲನೇದಾಗಿ ನಾವು ಭತ್ತ ಬೆಳೀತಕ್ಕಂತ ಗದ್ದೆಗಳ ಸುತ್ತ ಬದುವಿನಲ್ಲಿ ಇರ್ತಕ್ಕಂಥ ಎಲ್ಲಾ ಕಳೆಗಳನ್ನ ಕಿತ್ತಿ ತೆಗಿಬೇಕು. ಕಳೆ ಇದಕ್ಕೆ ಆಶ್ರಯ ತಾಣ ಆಗಿರೋದ್ರಿಂದ ಕಳೆಗಳನ್ನ ಆದಷ್ಟು ಕಿತ್ತು ಸ್ವಚ್ಛವಾಗಿ ಇಟ್ಕೊಂಡ್ರೆ ಆಯ್ತು. ಮತ್ತೆ ಎರಡನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಸಾರಜನಕ ಎಸ್ಪೆಷಲಿ ಈ ನೈಟ್ರೋಜನ್ ಅಂತ ಏನು ಯೂರಿಯಾ ಅಂತ ಅಪ್ಲೈ ಮಾಡ್ತೀವಲ್ಲ, ಅದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡ್ಬೇಕು. ಹೆಚ್ಚು ಸಾರ್ವಜನಿಕ ಕೊಟ್ಟಾಗಿ ಫಲವತ್ತಾಗಿ ತುಂಬಾ ವೆಜಿಟೇಟಿವ್ ಗ್ರೋತ್ ಅಂತ ಹೇಳ್ತೀವಲ್ಲ ನಾವು, ಅದು ಒಂಥರ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ, ಚೆನ್ನಾಗಿ ಬೆಳೆದಾಗ ಕೀಟಗಳು ಬೇಗ ಆಕರ್ಷಣೆ ಆಗ್ತವೆ. ಹಾಗಾಗಿ ಸಾರ್ವಜನಿಕ ಕೊಡ್ಬೇಕಾದ್ರೆ ಅದರಲ್ಲಿ ಯೂರಿಯಾ ಕೊಡ್ಬೇಕಾದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡ್ಲಿ. ಮತ್ತೆ ಈಗ ನಮ್ಮ ಗದ್ದೆಗಳಲ್ಲಿ ಈಗ ಆಲ್ರೆಡಿ 35 ದಿನ ಆಗಿರುತ್ತೆ, 40 ದಿನ ಆಗಿರುತ್ತೆ, ಕೆಲವು ಕಡೆ 60 ದಿನ ಆಗಿರುತ್ತೆ. ಇಂಥ ಗದ್ದೆಗಳು ಏನಾದ್ರು ಕಂಡು ಬಂದಿದ್ರೆ ಅಂತ ಗದ್ದೆಗಳಿಗೆ ಏನ್ ಮಾಡ್ಬೇಕಂದ್ರೆ ಒಂದು 3 ಕೀಟನಾಶಕಗಳು, ಅದರಲ್ಲಿ ಮೊದಲನೇದಾಗಿ ಕ್ವಿನಾಲ್ಫಾಸ್ ಅಂತ ಬರುತ್ತೆ, ಅದಾದ್ರೆ 1 ಲೀಟರ್ ನೀರಿಗೆ 2 ಮಿಲಿಯನ್ನ ಮಿಶ್ರಣ ಮಾಡ್ಕೊಳ್ಳಿ, ಅದು ಸಿಂಪಡಣೆ ಮಾಡ್ಕೋಬಹುದು. ಸಿಂಪಡಣೆ ಮಾಡ್ಕೊಳ್ಬಹುದು. ಅದಿಲ್ಲ ಅಂದ್ರೆ ಇನ್ನೊಂದು ಇಂಡಾಕ್ಸಿಕಾರ್ಬ್ ಅಂತ ಬರುತ್ತೆ, ನ್ಯೂ ಜನರೇಷನ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ ಇಂಡಾಕ್ಸಿಕಾರ್ಬ್. ಅದಾದ್ರೆ 1 ಲೀಟರ್ ನೀರಿಗೆ 0.5 ml, ಈಗ 10 ಲೀಟರ್ ನೀರ್ ತಗೊಂಡ್ರೆ 5 ml ಹಾಕೊಳ್ಬೇಕು. ಸಿಕ್ಲಿಲ್ಲ ಅಂದ್ರೆ ಇನ್ನೊಂದು ಫ್ಲೂ ಬೆಂಡಮೈಡ್ ಅಂತ ಸಿಗುತ್ತೆ, 0.4 ml, ಅಂದ್ರೆ 10 ಲೀಟರ್ ನೀರಿಗೆ 4 ml ಫ್ಲೂ ಬೆಂಡಮೈಡ್ ಆದ್ರೆ. ಅಂದ್ರೆ ಕೆಲವು ಕಡೆ ಒಂದೊಂದೊಂದ್ ಕಡೆ ಸಿಗುತ್ತೆ, ಮೂರು ಒಂದ್ ಕಡೆ ಕೆಲವು ಸಂದರ್ಭದಲ್ಲಿ ಸಿಗೋದಿಲ್ಲ. ಅಂತ ಮೂರು ಕೀಟನಾಶಕದಲ್ಲಿ ಯಾವ್ದಾದ್ರು ಒಂದು ಕೀಟನಾಶಕವನ್ನ ಅಂಟು ದ್ರಾವಣವನ್ನ ಸೇರಿಸಿ ಮಳೆ ಬಿಡು ಕೊಟ್ಟಾಗ ಸ್ವಲ್ಪ ಗದ್ದೆಗಳಿಗೆ ಸಿಂಪಡಣೆ ಮಾಡ್ಕೊಂಡ್ರೆ ಈ ಕೀಟದ ಬಾಧೆಯಿಂದ ಹತೋಟಿಗೆ ಮಾಡ್ಬೋದು, ಏನ್ ಸಮಸ್ಯೆ ಆಗೋದಿಲ್ಲ. ಅಂದ್ರೆ ನಾವು ಅಂಟು ದ್ರಾವಣವನ್ನ ಸೇರಿಸ್ಕೊಳ್ಳೋದು ಬಹಳ ಮುಖ್ಯ. ಖಂಡಿತ ಆಗುತ್ತೆ ಸರ್. ಈಗ ಕೆಲವು ಕಡೆ ಏನಾಗುತ್ತೆ ಅಂದ್ರೆ ಈಗ ಮಳೆ ಬರ್ತಾ ಇದ್ರೆ ಮಾತ್ರ ಅಂಟು ದ್ರಾವಣವನ್ನ ನಾವು ಸೇರಿಸ್ಕೊಳ್ತೀವಿ, ಮಳೆ ಇಲ್ಲ ಅಲ್ಲ ಬಿಸಿಲಿದೆ ಅಲ್ಲ ಮಳೆನೆ ಬಿಟ್ಟೋಗ್ಬಿಟ್ಟಿದೆ ಯಾಕೆ ಅಂಟು ದ್ರಾವಣವನ್ನ ಸೇರಿಸ್ಕೋಬೇಕು ಅಂತ ಕೆಲವು ರೈತರುಗಳ ಅಭಿಪ್ರಾಯ ಇರುತ್ತೆ. ಬೇಸಿಗೆಯಲ್ಲೂ ಸಿಂಪಡಣೆ ಮಾಡಿದಾಗ್ಲೂ ಕೂಡ ಅಂಟು ದ್ರಾವಣವನ್ನ ನಾವು ಸೇರಿಸ್ಕೊಂಡೆ ಯಾವ್ದೇ ಕೀಟನಾಶಕವಾಗ್ಲಿ ರೋಗನಾಶಕವನ್ನಾಗ್ಲಿ ಸಿಂಪಡಣೆಯನ್ನ ಮಾಡ್ಬೇಕು. ಏನಕ್ಕೆ ಅಂದ್ರೆ ಅಂಟು ದ್ರಾವಣದ ಕೆಲಸ ಏನಂದ್ರೆ, ಒಂದು ಸಿಂಪಡಣೆ ಮಾಡದಂತ ದ್ರಾವಣ ಅದು ರೋಗನಾಶಕ ಆಗಿರ್ಲಿ ಕೀಟನಾಶಕವಾಗಿರ್ಲಿ ಅದು ಹಿಡಿದಿಟ್ಕೊಳ್ತಕ್ಕಂತ ಕೆಲಸವನ್ನ ಮಾಡುತ್ತೆ, ಒಂದು ಅಂಟ್ಕೊಳ್ಳೋ ಕೆಲಸವನ್ನ ಮಾಡುತ್ತೆ. ಇನ್ನೊಂದು ಸ್ಪ್ರೆಡರ್ ಅಂತ ಹೇಳ್ತೀವಿ, ಹರಡೋ ಕೆಲಸವನ್ನ ಮಾಡುತ್ತೆ. ಈಗ ನಾವು ಒಂದು ಕಡೆ ಸಿಂಪಡಣೆ ಮಾಡೋದು ಅದು ಸಂಪೂರ್ಣ ಎಲೆಗೆ ಹರಡ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಬೇಸಿಗೆಲ್ಲೇ ಮಾಡ್ಲಿ, ನಾವು ಚಳಿಗಾಲದಲ್ಲೇ ಮಾಡ್ಲಿ ಅಥವಾ ಮಳೆಗಾಲದಲ್ಲೇ ಮಾಡ್ಲಿ, ಅಂಟು ದ್ರಾವಣ ನಾವು ಯಾವುದೇ ಸಿಂಪಡಣೆಯನ್ನು ಮಾಡ್ಬೇಕಾದ್ರೆ ಮಿಶ್ರಣ ಮಾಡಿಕೊಂಡು ಮಾಡೋದಕ್ಕಂತಕ್ಕಂಥದ್ದು ಉತ್ತಮ. ಅಂದ್ರೆ ಈ ಎಲೆ ಸುಳಿ ಹುಳುವಿನ ಹಾವಳಿ ಮೇಲೆ ಏನಾದ್ರೂ ವಾತಾವರಣದ ಅಂಶಗಳು ಪ್ರಭಾವ ಬೀರ್ತವ? ಖಂಡಿತ ಆಗುತ್ತೆ ಸರ್. ಇದು ಮುಖ್ಯವಾಗಿ ಜಾಸ್ತಿ ಬರ್ತಕ್ಕಂಥದ್ದು ಯಾವಾಗ ಅಂದ್ರೆ, ಜೋರಾಗಿ ಮಳೆ ಬಿದ್ರೆ ಬಿದ್ದಂತ ಸಂದರ್ಭದಲ್ಲಿ ಈ ಕೀಟದ ಬಾಧೆ ಅಷ್ಟೇ ಇರೋದಿಲ್ಲ. ಎಸ್ಪೆಷಲಿ ನಮ್ಗೆ ತುಂತುರು ಮಳೆ ಬಂದು ಬೀಳ್ತಾ ಇರ್ತಕ್ಕಂಥ ಸಂದರ್ಭ, ಜೊತೆಗೆ ಮೋಡ ಕವಿದ ವಾತಾವರಣ ಇದ್ರೆ ಈ ಒಂದು ಕೀಟ ಏನಾಗುತ್ತೆ, ಗೆರೆದು ತಿಂತಕ್ಕಂಥ ಕೆಲಸವನ್ನ ಬೇಗ ಬೇಗ ಮಾಡುತ್ತೆ. ಹಾಗಾಗಿ ಮೋಡ ಕವಿದ ವಾತಾವರಣ ಜೊತೆಗೆ ತುಂತುರು ಮಳೆ ಹನಿ ಏನಿರುತ್ತಲ್ಲ, ಈ ಕೀಟದ ಬಾಧೆ ಜಾಸ್ತಿ ಆಗ್ಲಿಕ್ಕೆ ಒಂದು ಪ್ರಮುಖವಾದಂತ ಅಂಶ. ಇನ್ನು ಮುಖ್ಯವಾಗಿ ತಾವು ತಿಳಿಸಿದ್ದು ಬೆಂಕಿ ರೋಗ ಅಂತ, ಆ ಬೆಂಕಿ ರೋಗ ಬರೋದಕ್ಕೆ ವಾತಾವರಣದ ಅಂಶಗಳು ಯಾವ್ಯಾವ ಕಾರಣ ಆಗ್ತವೆ ಅಂತೀರಿ? ಕೊಡಗು ಜಿಲ್ಲೆನ ಹಾಟ್ ಸ್ಪಾಟ್ ಡಿಸೀಸ್ ಫಾರ್ ಬೆಂಕಿ ರೋಗ ಅಂತ ಹೇಳ್ತೀವಿ. ಅಂದ್ರೆ ಈಗ ಯಾವ್ದಾದ್ರು ಒಂದು ಸಂಶೋಧನೆಯಲ್ಲಿ ಒಂದು ತಳಿಗಳ ನಿರೋಧಕ ತಳಿ ಅಂತ ಬೇರೆ ಬೇರೆ ಬೆಳೆಗಳು ರಿಲೀಸ್ ಮಾಡ್ತೀವಲ್ವಾ, ಹಾಗಾಗಿ ನಮ್ಮ ಭತ್ತದಲ್ಲಿ ಬೆಂಕಿ ರೋಗದ ನಿರೋಧಕ ತಳಿ ಅಂತ ರಿಲೀಸ್ ಮಾಡ್ಬೇಕಾದ್ರೆ ನಮ್ಮ ಪೊನ್ನಂಪೇಟೆಯಲ್ಲಿ ಇರತಕ್ಕಂತ ಒಂದು ಭತ್ತದ ಸಂಶೋಧನಾ ಕೇಂದ್ರ, ಇಟ್ಸ್ ಹಾಟ್ ಸ್ಪಾಟ್. ದೇಶದಲ್ಲಿ ಯಾವುದೇ ವೆರೈಟಿಗಳನ್ನ ನಾವು ಭತ್ತದ ನಿರೋಧಕ ತಳಿ ಅಂತ ರಿಲೀಸ್ ಮಾಡ್ಬೇಕಾದ್ರೆ ತಕೊಂಡ್ ಬಂದು ನಮ್ಮ ಪೊನ್ನಂಪೇಟೆ ಸಂಶೋಧನಾ ಕೇಂದ್ರದಲ್ಲಿ ಅದನ್ನ ಟೆಸ್ಟ್ ಮಾಡಿ ಅದ್ರಲ್ಲಿ ಏನಾದ್ರೂ ಬರ್ಲಿಲ್ಲ ಆದ್ರೆ ಇದರ ನಿರೋಧಕ ತಳಿ ಅಂತ ನಾವು ರಿಲೀಸ್ ಮಾಡ್ತೀವಿ. ಬೆಂಕಿ ರೋಗ ಬರ್ಲಿಕ್ಕೆ ಪ್ರಮುಖ ಕಾರಣ ಹೆಚ್ಚು ಸಾರಜನಕವನ್ನ ಕೊಡ್ತಕ್ಕಂಥದ್ದು. ಎರಡನೇದು ಅಗಲಭೂತ ಉಷ್ಣಾಂಶ, ಅಂದ್ರೆ 27-28-29 ಈ ಅಗಲಿನಲ್ಲಿ ಇರತಕ್ಕಂತ ಉಷ್ಣಾಂಶ ಇದ್ರೆ, ಮತ್ತೆ ಸಡನ್ ಆಗಿ ರಾತ್ರಿ ಏನಾಗುತ್ತೆ ಈ ಬೆಳಗ್ಗೆ 27-28 ಇರತಕ್ಕಂತ ಉಷ್ಣಾಂಶ ಸಡನ್ ಆಗಿ ಸಂಜೆ 6 ಗಂಟೆ ಆದ್ಮೇಲೆ 16-17-18 ಈ ಲೆವೆಲ್ ಅಲ್ಲಿ ಉಷ್ಣಾಂಶ ಬಂದ್ ನಿಂತ್ಕೊಳ್ಳುತ್ತೆ. ಈ ಒಂದು ಉಷ್ಣಾಂಶ ಜೊತೆಗೆ 86-90% ಆರ್ದ್ರತೆ, ಇಲ್ಲಿ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಏನ್ ಹೇಳ್ತೀವಲ್ಲ, ಈ ವಾತಾವರಣ ಎಲ್ಲಿ ಬರುತ್ತೆ ಅಲ್ಲಿ ಬೆಂಕಿ ರೋಗ ತರತಕ್ಕಂತ ಶಿಲೀಂಧ್ರ ಮ್ಯಾಗ್ನಪರ್ತ ಗ್ರೈಸಿಯನ್ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಜೂನ್ ಇಂದ ನವೆಂಬರ್ ಡಿಸೆಂಬರ್ ತನಕ ಆರ್ದ್ರತೆ 86-90% ಇಲ್ಲಿನ ಉಷ್ಣಾಂಶ 27-29 ರಾತ್ರಿ ಉಷ್ಣಾಂಶ 16-17-18 ಇದು ಪೂರ್ಣವಾಗಿ ಜೂನ್ ಇಂದ ಅಪ್ ನಮಗೆ ಡಿಸೆಂಬರ್ ತನಕ ಕ್ಲೀನ್ ಆಗಿರುತ್ತೆ. ಇದು ಆವಾಗ ರೋಗ ಚೆಂದಾಗಿ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಕೊಡಗು ಇಟ್ಸ್ ಹಾಟ್ ಸ್ಪಾಟ್ ಡಿಸೀಸ್. ಯಾರೇ ಬೆಳೆಯಲ್ಲಿ ಬೆಂಕಿ ರೋಗ ಸಾಮಾನ್ಯವಾಗಿ ಕೊಡಗಲ್ಲಿ ಹೆಚ್ಚಾಗಿ ಜಾಸ್ತಿ ಏನಕ್ಕಿರುತ್ತೆ ಅಂದ್ರೆ ಈ ಒಂದು ವಾತಾವರಣ ನಮಗೆ ಪೂರಕವಾಗಿರೋದ್ರಿಂದ ಈ ರೋಗ ಜಾಸ್ತಿ ಇರುತ್ತೆ. ಅಂದ್ರೆ ಬೆಂಕಿ ರೋಗದ ಲಕ್ಷಣಗಳು ಎಲ್ಲಿ ಕಾಣಿಸ್ಕೊಳ್ತವೆ ಪ್ರಾರಂಭದಲ್ಲಿ ಅಂತೀರಿ? ಈ ಬೆಂಕಿ ರೋಗ ಅಂತಕ್ಕಂಥ ನರ್ಸರಿಯಲ್ಲೂ ಕೂಡ ಬರುತ್ತೆ, ಗದ್ದೆಲಿ ನಾಟಿ ಮಾಡಿದ್ರೆ ಎಲೆಗಳ ಮೇಲೂ ಕಂಡು ಬರುತ್ತೆ, ಕಾಂಡದ ಮೇಲೂ ಕೂಡ ಕಂಡು ಬರುತ್ತೆ. ಇವನು ಭತ್ತ ತೆನೆ ಬಿಟ್ಟಾಗ ಕುತ್ತಿಗೆ ಬೆಂಕಿ ಅದು ತೆನೆಗಳ ಮೇಲೂ ಕೂಡ ಬರುತ್ತೆ. ಅಂದ್ರೆ ನರ್ಸರಿಯಿಂದ ಹಿಡಿದು ನಾವು ಸಸಿಮಣಿಯಿಂದ ಹಿಡಿದು ನಾವು ಕಟ ಮಾಡೋ ಹಂತದಲ್ಲಿ ಎಲ್ಲಾ ಹಂತದಲ್ಲೂ ಕಂಡು ಬರುತ್ತೆ. ಇದು ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಇದ್ರ ಲಕ್ಷಣ ಪ್ರಮುಖವಾಗಿ ಹೇಗಿರ್ತದೆ ಅಂದ್ರೆ ಸರ್, ಪ್ರಾರಂಭದಲ್ಲಿ ಭತ್ತದ ಎಲೆಗಳ ಮೇಲೆ ಒಂದು ಸಣ್ಣ ಸಣ್ಣ ಕಂದು ಬಣ್ಣದ ಚುಕ್ಕೆಗಳು ಕಂಡು ಬರ್ತವೆ. ನಂತರ ಇಂಥ ಚುಕ್ಕೆಗಳು ಗಾತ್ರ ಜಾಸ್ತಿ ಆಗ್ತಾ ಆಗ್ತಾ ಕದ್ರಿನಾಕಾರವಾಗಿ ಮೊನಚಾದಂತ ಒಂದು ತುದಿಗಳುಳ್ಳ ಚುಕ್ಕೆಗಳಾಗಿ ಕಾಣಿಸ್ಕೊಳ್ತವೆ. ಅಂದ್ರೆ ಡೈಮಂಡ್ ಶೇಪ್ ಅಂತ ಹೇಳ್ತೀವಿ, ವಜ್ರಾಕೃತಿ ಮಾರ್ಕ್ ಆಗಿ ಕನ್ವರ್ಟ್ ಆಗ್ತವೆ. ಆ ವಜ್ರಾಕೃತಿ ಮಾರ್ಕ್ ಅಲ್ಲಿ ಈ ಚುಕ್ಕೆಗಳು ಡೆವಲಪ್ ಆದ ಮಧ್ಯದಲ್ಲಿ ಒಂಥರ ಬಿಳಿಯಾಗಿರುತ್ತೆ, ಸುತ್ತ ಕಂದು ಬಣ್ಣದಾಗಿರುತ್ತೆ. ಈ ವಜ್ರಾಕೃತಿ ಮಾರ್ಕ್ ಆಗಿರ್ತಕ್ಕಂಥ ಒಂದು ಚುಕ್ಕೆಗಳು ಒಂದೊಂದು ಸೇರ್ಕೊಂಡೆ ಅದು ಸುಟ್ಟಂಗಾಗುತ್ತೆ. ಸೊ ಅದು ಒಂದ್ ಎಲೆಯಿಂದ ಇನ್ನೊಂದ್ ಎಲೆ ಹಾಗೆ ಸಂಪೂರ್ಣವಾಗಿ ವೇಗವಾಗಿ ಎರಡೊಂದರಿಂದ ಸಂಪೂರ್ಣ ಬೆಳೆ ಸುಟ್ಟಂಗಾಗತ್ತೆ. ಇದು ಎಲೆಗಳ ಮೇಲೆ ಬರ್ತಕ್ಕಂಥದ್ದು ಲಕ್ಷಣಗಳು. ಇನ್ನು ಕಾಂಡದ ಮೇಲೆ ಬಂದ್ರೆ ಕಾಂಡದ ಮೇಲೆ ಈ ಕದ್ರಿ ಹತ್ರ ಗಂಟನಾಗಿ ಬರ್ತಕ್ಕಂಥದ್ದು ಪಾಗ ಎಲ್ಲ ಒಂಥರ ಕಪ್ಪುಗಾದಂಗ ಆಗ್ತಾ ಇರುತ್ತೆ. ಸೊ ಅದನ್ನ ಮುರಿದ್ರು ಕೂಡ ಟಕ್ ಟಕ್ ಮೆಟಾಲಿಕ್ ಸೌಂಡ್ ಬಂದಂಗ ಬರುತ್ತೆ. ಇನ್ನು ನಾವು ತೆನೆ ಬಿಡು ಅಂತದಲ್ಲಿ ಬಂತು ಅಂದ್ರೆ ಈ ತೆನೆ ಹೊರಬರೋ ಜಾಗ ಇರ್ತದಲ್ಲ ಕುತ್ತಿಗೆ ಅಂತ, ಆ ಕುತ್ತಿಗೆ ಭಾಗದಲ್ಲೂ ಕೂಡ ಈ ಕಪ್ಪುಗಾಗಿ ಕಾಣಿಸ್ಕೊಳ್ತಾ ಇರ್ತದೆ. ಈ ತೆನೆ ಮುರಿದು ಬಿದ್ದೋಗಿ ರೋಗ ತುತ್ತಾದಂತ ಈ ತೆನೆ ಏನಾಗುತ್ತೆ ಸಂಪೂರ್ಣವಾಗಿ ಜೇಳಾಗ್ಬಿಡುತ್ತದೆ. ಅಂದ್ರೆ ಹಾಗಾಗಿ ಇದು ಎಲೆಗಳ ಮೇಲೆ ಬಂದ್ರು ಕೂಡ ಕಷ್ಟ, ಕಾಂಡದ ಮೇಲೆ ಬಂದ್ರು ಕೂಡ ಕಷ್ಟ, ಮತ್ತೆ ಇನ್ನು ತೆನೆ ಮೇಲೆ ಬಂತು ಅಂದ್ರೆ ಸಂಪೂರ್ಣ ಜೆಳ್ಳಾಗ್ಬಿಡುತ್ತೆ. ಹಾಗಾಗಿ ಬೆಂಕಿ ರೋಗ ಅಂತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆಯಾಗಿ ಉಂಟು ಸರ್. ಅಂದ್ರೆ ಬೆಂಕಿ ರೋಗವನ್ನ ತಡೆಗಟ್ಟದ್ ಹೇಗೆ ಅಂತೀರಿ? ಏನಾದ್ರೂ ಇದಕ್ಕೆ ಮುಂಜಾಗ್ರತೆ ವಹಿಸಬಹುದಾ? ಖಂಡಿತ ಆಗುತ್ತೆ ಸರ್. ಬೆಂಕಿ ರೋಗವನ್ನ ತಡೆಗಟ್ಟಬೇಕಾದ್ರೆ ಪ್ರಮುಖವಾಗಿ ಏನ್ ಮಾಡ್ಬೇಕಂದ್ರೆ ರೋಗರಹಿತವಾದಂತ ಬಿತ್ತನೆ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಸರ್. ಅಂದ್ರೆ ಎಲ್ಲಿ ಬೆಂಕಿ ರೋಗ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ನಾವ್ ಯಾವ್ದಾದ್ರು ತಳಿಗಳನ್ನ ತಕೊಂಡ್ ಬರ್ಲಿ, ಅದು ರೋಗ ರಹಿತವಾಗಿರ್ತಕ್ಕಂಥ ಬಿತ್ತನೆ ಬೀಜಗಳನ್ನ ತಕೊಂಡ್ ಬಂದು ಸಸಿ ಮಡಿಗೆ ಉಪಯೋಗವನ್ನ ಮಾಡ್ಬೇಕು. ತುಂಗ ಅಂತ ಒಂದು ತಳಿ ಇದೆ ಭತ್ತದಲ್ಲಿ, ಅದು ಬೆಂಕಿ ರೋಗವನ್ನ ತಡೆದುಕೊಂಡು ಬೆಳೀತಕ್ಕಂಥ ತಳಿ. ಮತ್ತೆ ಇನ್ನೊಂದು ನಮ್ಮ ಪೊನ್ನಂಪೇಟೆ ಸಂಶೋಧನಾ ಕೇಂದ್ರದಲ್ಲಿ KPR2 ಅಂತ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಬೆಂಕಿ ರೋಗವನ್ನ ತಡ್ಕೊಂಡು ಬೆಳೀತಕ್ಕಂಥ ತಳಿ. ಅಂತ ತಳಿಗಳನ್ನ ಬೆಳೆದ್ರೆ ಬೆಂಕಿ ರೋಗ ಬರದಾಗೆ ನಾವು ತಡೆಗಟ್ಕೊಳ್ಬಹುದು. ಇದು ಎರಡನೇದು. ಇನ್ನು ಮೂರನೇದು, ಸಸಿ ಮಡಿಗೆ ಹಾಕೋಕ್ಕಿಂತ ಮೊದಲು ಬೀಜೋಪಚಾರವನ್ನ ಕಡ್ಡಾಯವಾಗಿ ಮಾಡಿ ಅದನ್ನ ನಾಟಿ ಮಾಡಿದ್ರೆ ಒಳ್ಳೇದು. ಬೀಜೋಪಚಾರ ಮಾಡ್ಬೇಕಾದ್ರೆ ಹೇಗೆಂದ್ರೆ, ಈಗ ಒಂದ್ ಎಕರೆಗೆ ಬಿತ್ತನೆ ಬೀಜ ಜನರಲ್ಲಿ ನಾವು ಶಿಫಾರಸು ಮಾಡ್ತಕ್ಕಂಥದ್ದು 25-30 KG ಬೇಕಾಗತ್ತೆ ಎಕರೆಗೆ. ಇದು ಎಕರೆಗೆ ಈಗ ಬಿತ್ತನೆ ಬೀಜ ತಕೊಂಡ್ ಬಂದ ತಕ್ಷಣ ಫಸ್ಟ್ ಜೆಳ್ಳನ್ನ ತೆಗಿಬೇಕು ಸರ್. ಈಗ ನಮ್ಮಲ್ಲೆಲ್ಲ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ತಣ್ಣೀರ್ನಲ್ಲಿ ಮಿಶ್ರಣ ಮಾಡ್ಬಿಟ್ಟು ಸಂಪೂರ್ಣವಾಗಿ ಜೆಳ್ಳನ್ನ ತೆಗಿತೀವಿ. ಈ ತಣ್ಣೀರ್ನಲ್ಲಿ ಮಿಶ್ರಣ ಮಾಡಿದ್ರೆ ಏನಾಗತ್ತೆ, ಈ ಸಂಪೂರ್ಣ ಜೆಳ್ಳಾಗಿರೋದು ಮಾತ್ರ ಮೇಲಕ್ಕೆ ಬರುತ್ತದೆ, ಬಟ್ ಈ ಅರ್ಧ ಬಲ್ತಿರ್ತಕ್ಕಂಥ ಕಾಳು ಅಂತ ಹೇಳ್ತೀವಿ, ಅರ್ಚೆಟ್ಟು ಅಂತ ಏನ್ ಹೇಳ್ತೀವಲ್ಲ, ಅದು ಹಾಗೆ ಕೆಳಗಡೆನೆ ಉಳ್ಕೊಬಿಟ್ಟಿರುತ್ತೆ. ಹಾಗಾಗಿ ನಾವು ತಣ್ಣೀರ್ನಲ್ಲಿ ಜೆಳ್ಳನ ತೆಗಿಬಹುದು. ಉಪ್ಪಿನ ದ್ರಾವಣದಲ್ಲಿ ಅಂದ್ರೆ 1:4 ಅಂದ್ರೆ ಈಗ 1 KG ಉಪ್ಪು ಹಾಕಿದ್ರೆ 4 L ಅಷ್ಟು ನೀರು, ಆ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೊಂಡು ಅಂದ್ರೆ ಈಗ ಒಂದು 25 KG ಬಿತ್ತನೆ ಬೀಜ ಮುಳುಗಿಸ್ಲಿಕ್ಕೆ ನಮ್ಗೆ ಒಂದ್ರೆ 14-15 L ನೀರ್ ಬೇಕಾಗುತ್ತೆ. ಅಂದ್ರೆ ಈಗ ಒಂದು 3-4 KG ಉಪ್ಪು, ಒಂದು 15 L ನೀರ್ಗೆ ಹಾಕೊಂಡು ಕ್ಲೀನಾಗಿ ಕಲಸ್ಬಿಟ್ಟು 25 KG ಬಿತ್ತನೆ ಬೀಜ ಹಾಕಿ ಕ್ಲೀನಾಗಿ ಕಲಸ್ಲಿ. ನಮ್ಮ ರೈತರ ಪ್ರಾಕ್ಟೀಸ್ ಅಲ್ಲಿ 1:4 ಬ್ಯಾಲೆನ್ಸ್ ಆಗಿದೆ ಅಂತ ಹೇಗ್ ಮಾಡ್ಬೇಕು ಅಂದ್ರೆ ಸರ್, ಈಗ ಒಂದು 15 L ನೀರ್ ತಕೊಂಡು 4 KG ಉಪ್ಪು ಹಾಕ್ಲಿ, ಕ್ಲೀನಾಗಿ ಕಲಸ್ಬಿಟ್ಟು ಒಂದು ಕೋಳಿ ಮೊಟ್ಟೆನ ಅದು ದ್ರಾವಣಕ್ಕೆ, ಏನು ಉಪ್ಪಿನ ದ್ರಾವಣಕ್ಕೆ ಹಾಕಿದ್ರೆ ಅದು 1:4 ಕರೆಕ್ಟ್ ಆಗಿದ್ರೆ ಈ ಕೋಳಿ ಮೊಟ್ಟೆ ಮೇಲಕ್ಕೆ ತೇಲ್ತಾ ಇರುತ್ತೆ. ಸೊ ಅದು 1:4 ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಕೋಳಿ ಮೊಟ್ಟೆ ನೀರ್ನಲ್ಲಿ ಹಾಗೆ ಮುಳುಗೋಗ್ಬಿಟ್ಟಿರ್ತದೆ. ಅಂದ್ರೆ ನೀರ್ನೊಳಗೆ ಕೋಳಿ ಮೊಟ್ಟೆ ಮುಳುಗಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಬೇಕು ಅನ್ನೋದು ಒಂದಿದು ತಿಳ್ಕೊಳ್ಬೇಕು. ಹಾಗಾಗಿ ಅದು ಉಪ್ಪು ಮೊಟ್ಟೆನ ಹೊರಗಡೆ ತೆಗೆದು ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಕಲಸ್ಬಿಟ್ರೆ ಅದು ಮೊಟ್ಟೆ ತೇಲುತ್ತದೆ ಅಂದ್ರೆ 1:4 ಆಗಿದೆ ಅಂತ. ಸೊ ಆ ನಂತರ ಇದು ಬಿತ್ತನೆ ಬೀಜಗಳನ್ನ ತೆಗೆದು ಅದಕ್ಕೆ ಹಾಕ್ಬಿಟ್ಟು 25 KG ಕ್ಲೀನಾಗಿ ಕಲಸಿದ್ರೆ ಸಂಪೂರ್ಣ ಜೆಳ್ಳು ಅರ್ಧ ಬಂದ್ರೆ ಅರ್ಜೆಟ್ ಅಂತ ಏನ್ ಹೇಳ್ತೀವಲ್ಲ ಅದೆಲ್ಲ ಮೇಲಕ್ಕೆ ಬರುತ್ತೆ. ಸೊ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಗಟ್ಟಿ ಬಿತ್ತನೆ ಬೀಜಗಳನ್ನ ಕೆಳಗಡೆ ಏನ್ ಇರುತ್ತಲ್ಲ ಅದನ್ನ ತಕೊಂಡು ಅದನ್ನ ಒಂದ್ 2-3 ಚೆನ್ನಾಗಿರ್ತಕ್ಕಂಥ ತಣ್ಣೀರ್ನಲ್ಲಿ ಅದನ್ನ ತೊಳಿಲಿ. ಏನಕ್ಕೆಂದ್ರೆ ಈಗ ಬೀಜೋಪಚಾರವನ್ನ ಪಿಂದ್ರಾವಣದಲ್ಲಿ ಒಂದ್ ಸತಿ ಮುಳುಗ್ ತೆಗೆದಿರೋದ್ರಿಂದ ಏನಾಗುತ್ತೆ, ಅದನ್ನ ನೇರವಾಗಿ ನಾವು ಸಸಿ ಮಡಿಗೆ ಹಾಕ್ಬಿಟ್ರೆ ಅದರಿಂದ ಏನಾಗುತ್ತೆ ನಮ್ಗೆ ಸ್ವಲ್ಪ ಮೊಳಕೆ ಬರ್ಲಿಕ್ಕೆ ಸಮಸ್ಯೆ ಆಗತ್ತೆ. ಹಾಗಾಗಿ ಅದನ್ನ ಸ್ವಲ್ಪ 2-3 ತಣ್ಣೀರ್ನಲ್ಲಿ ತೊಳೆದ್ಬಿಟ್ಟು ಆ ನಂತರ ಅದನ್ನ ಚೀರ್ ಕಟ್ಟಿ ಕೆರೆಗೆ ಹಾಕ್ತಾರೆ ಕೆಲವರು, ಮತ್ತೆ ಕೆಲವರು ತೊಟ್ಟಿಲ್ ಹಾಕ್ತಾರೆ, ಕೆಲವರು ಡ್ರಮ್ ಅಲ್ಲಿ ಇರ್ತಾರೆ. ಹಾಗಾಗಿ ಅದನ್ನ 24-36 ಕಾಲ ಕ್ಲೀನಾಗಿ ನೆನೆಸ್ಲಿ ಅದರನ್ನ. ಸೊ ನಂತರ 24-36 ಕಳೆದ್ಮೇಲೆ ಅದನ್ನ ತೆಗೆದ್ಬಿಟ್ಟು ಸೊ ನಂತರ ತಣ್ಣೀರ್ನೆಲ್ಲ ಸೋರಾಕಿ ಅದಕ್ಕೆ ಬೆಂಕಿ ರೋಗ ಬರ್ತಕ್ಕಂಥ ಜಾಗಕ್ಕೆ ಟ್ರೈಸೈಕ್ಲೋಜೋಲ್ ಅಂತ ಒಂದು ಶಿಲೀಂಧ್ರ ನಾಶಕ ಸಿಗುತ್ತೆ, ಟ್ರೈಸೈಕ್ಲೋಜೋಲ್ ಅಂತ. ಅದು 1 KG ಬಿತ್ತನೆ ಬೀಜಕ್ಕೆ 2 g. ಸೊ ಅಂದ್ರೆ ಈಗ 25 KG ಬೀಜ ಇದ್ರೆ ಅದಕ್ಕೆ ನಾವು 50 g 25 KG ಬಿತ್ತನೆ ಬೀಜಕ್ಕೆ ಹಾಕಿ ಕ್ಲೀನಾಗಿ ಕಲಸ್ಬಿಟ್ಟು ನಂತರ ಅದನ್ನ ಒಂದು ಚೀಲಕ್ಕೆ ಕಟ್ಬಿಟ್ಟು ಒಂದು 12 ಇಟ್ಟರೆ ಅದರಲ್ಲಿ ಮೊಳಕೆ ಬರುತ್ತೆ. ಆ ಮೊಳಕೆ ಬಂದಿರತಕ್ಕಂಥದ್ದನ್ನ ತಕೊಂಡ್ ಬಂದು ಸಸಿ ಮಡಿಗೆ ಯೂಸ್ ಮಾಡಿದ್ರೆ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಈ ಎಲೆಯನ್ನು ಸಸಿ ಮಡಿಲಿ ಬರ್ತಕ್ಕಂಥದ್ದು ಮತ್ತೆ ಒಂದು ಅಪ್ಟು ನಾವು ನಾಟಿ ಮಾಡಿದ್ಮೇಲೆ ಒಂದು 30-60 ತನಕ ಈ ರೋಗ ಬರದಾಗೆ ನಾವು ತಡೆಗಟ್ಬಹುದು. ಹಾಗಾಗಿ ಪ್ರಾರಂಭಿಕ ಹಂತದಲ್ಲಿ ಬೀಜೋಪಚಾರ ಕಡ್ಡಾಯವಾಗಿ ಮಾಡ್ಲೇಬೇಕು ಸರ್. ಮತ್ತೆ ಇನ್ನೊಂದು ಮುಖ್ಯವಾಗಿ ಸರ್, ಕೊಡಗಲ್ಲೆಲ್ಲ ಈ ಗಾಂಧಿ ಗುಲಾಬಿ ಅಂತ ಒಂದು ಕಳೆ ಸಿಗುತ್ತೆ. ಸೊ ಅದನ್ನ ನಾವು ಇಪೋಟೋರಿಯಂ ಅಂತ ಹೇಳ್ತೀವಿ. ಅದು ಚಿಗುರು ಸೊಪ್ಪು ಇದ್ದಾಗ ಅಂದ್ರೆ ಮೂರೆಲೆ ಬರೋಕ್ಕಿಂತ ಮೊದ್ಲು ಏನಾದ್ರು ಆ ಗಾಂಧಿ ಗುಲಾಬಿ ಸೊಪ್ಪು ತೋಟದಲ್ಲೆಲ್ಲ ಅಲ್ಲಲ್ಲಿ ಬದುಗಳಲ್ಲೆಲ್ಲ ಬೆಳ್ಕೊಂಡಿದ್ರೆ ಆ ಚಿಗುರು ಸೊಪ್ಪನ್ನ ಗದ್ದೆಗೆ ಹಾಕೋದ್ರಿಂದ ಈಗ ಹಸಿರೆಲೆ ಗೊಬ್ಬರವಾಗಿ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಕೊಳತಾಗ ಏನಾಗುತ್ತೆ ಒಂದು ಬ್ರೋಮೋಲಿನ್ ಅಂತ ಒಂದು ಟಾಕ್ಸಿನ್ ರಿಲೀಸ್ ಮಾಡುತ್ತೆ ಅದು. ಸೊ ಅದು ಈ ಪೈರಿಕ್ಯುಲೇರಿಯಾ ಈ ನಮ್ಮಕ್ಕೆ ಬರ್ತಕ್ಕಂಥ ಬೆಂಕಿ ರೋಗ ಏನ್ ತರುತ್ತೆ ಅಂತ ಪೈರಿಕ್ಯುಲೇರಿಯಾ ವರೇಜ್ ಅಥವಾ ಮ್ಯಾಗ್ನ ಬರ್ತ ಗ್ರೇಸಿ ಅಂತ ಏನ್ ಹೇಳ್ತೀವಿ, ಈ ಶಿಲೀಂಧ್ರವನ್ನ ಬೆಳವಣಿಗೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಆ ಟಾಕ್ಸಿನ್ ಅದು ಬ್ರೋಮೋಲಿನ್ ಅಂತ. ಹಾಗಾಗಿ ಯಥೇಚ್ಛವಾಗಿ ನಮ್ಮಲ್ಲೇ ಸಿಗ್ತಕ್ಕಂಥ ಕಳೆಗಳನ್ನ ನಮ್ಮ ಗದ್ದೆಲ್ಲಿ ಉಪಯೋಗ ಮಾಡ್ಕೊಂಡ್ರು ಕೂಡ ನಾವು ಬೆಂಕಿ ರೋಗ ಬರದಾಗೆ ತಡೆಗಟ್ಕೊಳ್ಬಹುದು. ಇದು ಹಸಿರೆಲೆ ಗೊಬ್ಬರವಾಗಿಯೂ ಕೆಲಸ ಮಾಡುತ್ತೆ, ಇತ್ಲಗೆ ರೋಗ ಬರೋದನ್ನು ತಡೆಗಟ್ಟುತ್ತೆ. ಖಂಡಿತ ಆಗುತ್ತೆ ಸರ್, ಎರಡು ಕೆಲಸನೂ ಕೂಡ ಆಗುತ್ತೆ. ಮತ್ತೆ ನಮ್ಮಲ್ಲಿ ಏರಿಯಾಲ್ಲಿ ಸಿಗುತ್ತೆ, ಇತ್ತು ನಮ್ಮ ಗದ್ದೆ ಬದುಗಳಲ್ಲಿ ಗದ್ದೆಲ್ಲೇ ಸಿಗುತ್ತೆ ಇದು. ಇನ್ನ ನಮ್ಮ ಗದ್ದೆನಲ್ಲಿ ರೋಗ ಕಂಡು ಬಂದಾಗ ಏನು ಕ್ರಮ ಕೈಗೊಳ್ಬಹುದು ಅಂತೀರಿ? ಈಗ ಪ್ರಾರಂಭಿಕ ಹಂತದಲ್ಲಿ ಇದ್ರೆ ಒಂದೊಂದ್ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ, ಎಲ್ಲ ಸಂಪೂರ್ಣ ಗದ್ದೆಗಿದ್ದು ಇನ್ನು ಹರಡ್ಲಿಲ್ಲ ಅನ್ನೋದಾದ್ರೆ ಒಂದು ಸಿಲಿಂಡರ್ ನಾಶಕ ಸಿಗುತ್ತೆ. ನಾವ್ ಆಗ್ಲೇ ಹೇಳಿದಾಗ ಬೀಜೋಪಚಾರ ಕೇಳಿದ್ನಲ್ಲ ಟ್ರೈಸೈಕ್ಲೋಜಲ್ ಅಂತ, ಅದೇ ಸಿಲಿಂಡರ್ ನಾಶಕವನ್ನ ಟ್ರೈಸೈಕ್ಲೋಜಲ್ನ ಸೊ ಒಂದು ಡ್ರಮ್ಗೆ ಅಂದ್ರೆ ಈಗ 200 L ಡ್ರಮ್ ಇದ್ರೆ 120 g ಹಾಕೊಳ್ಬೇಕಂದ್ರೆ ಅದು 1 L ನೀರಿಗೆ 0.6 g ಬರುತ್ತೆ. ಅದು 120 g 200 L ನೀರು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಅಂಟು ದ್ರಾವಣವನ್ನ ಹಾಕೊಂಡು ಸೊ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಕಡಿಮೆ ಇದೆ ಬೆಂಕಿ ರೋಗ ಅಂತ ಬಂದ್ರೆ ಅದನ್ನ ನಾವು ಸಿಂಪಡಣೆ ಮಾಡ್ಕೊಂಡ್ರೆ ಹತೋಟಿ ಮಾಡ್ಬೋದು. ಸೊ ಇನ್ನೇನಾದ್ರೂ ತುಂಬಾ ಜಾಸ್ತಿ ಆಗ್ಬಿಟ್ರೆ, ಸೊ ನಮ್ ಗದ್ದೆಲ್ಲ ತುಂಬಾ ಬೆಂಕಿ ರೋಗ ಆಗ್ಬಿಟ್ಟಿದೆ ಅಂದಾಗ ಈ ಟ್ರೈಸೈಕ್ಲೋಸ್ ಅಲ್ಲಿ ಸ್ವಲ್ಪ ಈಗ ಅದು ನಿರೋಧಕ ಶಕ್ತಿ ಇದೆ, ಡೆವಲಪ್ ಆಗ್ಬಿಟ್ಟಿರುತ್ತೆ ಈ ಬೆಂಕಿ ರೋಗಕ್ಕೆ. ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಗದ್ದೆಲ್ಲಿದ್ದಾಗ ಅಥೋಟಿಗೆ ಬರೋದಿಲ್ಲ. ಸಂಯೋಜಿತ ಒಂದು ಸಿಲಿಂಡರ್ ಆಸೆ ಸಿಗುತ್ತೆ, ಟ್ರೈಪ್ಲಾಕ್ಸಿಸ್, ಸೋಬಿನ್ ಪ್ಲಸ್ ಟೆಬಿಕೋನಜಲ್ ಕಾಂಬಿನೇಷನ್ ಅಲ್ಲಿ ಒಂದು ನೇಟಿವ್ ಅಂತ ಒಂದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಸೊ ಅದು 1 ಲೀಟರ್ ನೀರ್ಗೆ 0.5 ಗ್ರಾಮ್ ಅಥವಾ 100 ಲೀಟರ್ ನೀರ್ಗಾದ್ರೆ 100 ಗ್ರಾಮ್ ಹಾಕೊಂಡ್ರೆ ಸಾಕು. ಸೊ ಇನ್ನು 100 ಗ್ರಾಮ್ ಅನ್ನ ಟ್ರೈಫ್ಲಾಕ್ಸಿಸ್ ಟೋಪಿನ್ ಟೆಬಿಕೋನಜಲ್ ಕಾಂಬಿನೇಷನ್ ಇರತಕ್ಕಂತ ಒಂದು ಸಿಲಿಂಡರ್ ನಾಶಕ ಹಾಕೊಂಡು ಸಿಂಪರಣೆ ಮಾಡಿದ್ರೆ ಪರಿಣಾಮಕಾರಿಯಾಗಿ ಹತೋಟಿಗೆ ಬರುತ್ತೆ. ಯಾಕಂದ್ರೆ ಇದು ಹೊಸ ಮಾಲಿಕ್ಯೂಲ್ ಆಗಿರೋದ್ರಿಂದ ಭತ್ತಕ್ಕೆ ಬೆಂಕಿ ರೋಗಕ್ಕೆ ಏಳು ಮಾಡದಂತ ಸಿಲಿಂಡರ್ ನಾಶಕ, ಅದನ್ನ ಬೇಕಾದ್ರೆ ಉಪಯೋಗ ಮಾಡಬಹುದು. ಅದಿಲ್ಲ ಸಿಗೋದಿಲ್ಲ ಅಂದ್ರೆ ಸರ್, ಇನ್ನೊಂದು ಹೊಸದಾಗಿ ಸಿಲಿಂಡರ್ ನಾಶಕ ಇತ್ತೀಚೆಗೆ ಶಿಫಾರಸ್ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅಜಾಕ್ಸಿಸ್ ಟೋಪಿನ್ ಪ್ಲಸ್ ಡೈಫೆನ್ಕೋನಜಲ್, ಆ ಎರಡು ಕಾಂಬಿನೇಷನ್ ಅಲ್ಲಿ ಒಂದು ಸಿಗುತ್ತೆ ಸಿಲಿಂಡರ್ ನಾಶಕ. ಅದಾದ್ರೆ 1 ಲೀಟರ್ಗೆ 1 ಮಿಲಿ ಅಂದ್ರೆ ಈಗ 200 ಲೀಟರ್ ನೀರ್ಗಿದ್ರೆ 200 ml ಹಾಕೊಂಡು ಅಂತ ದ್ರಾವಣ ಹಾಕ್ಸ್ಕೊಂಡು ಸಿಂಪಡಣೆ ಕ್ಲೀನ್ ಆಗಿ ನಿಧಾನಕ್ಕೆ ಮಾಡ್ಲಿ. ಇವೆರಡು ಸಿಲಿಂಡರ್ ನಾಶಕದಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡು ಹೆಚ್ಚಿಗೆ ಬೆಂಕಿ ರೋಗ ಇದ್ದಂತ ಸಂದರ್ಭದಲ್ಲಿ ಸಿಂಪಡಣೆಯನ್ನು ಮಾಡಿದ್ರೆ ಖಂಡಿತವಾಗೂ ನಾವು ಪರಿಣಾಮಕಾರಿಯಾಗಿ ಹತೋಟಿಯನ್ನ ಮಾಡಬಹುದು. ಬಟ್ ಟ್ರೈಸೈಕ್ಲೋಸ್ ಅಲ್ಲಿ ಅರ್ಲಿ ಸ್ಟೇಜ್ ನಾನು ಆಗ್ಲೇ ಹೇಳಿದಾಗೆ, ಸೊ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಮಾತ್ರ ಮಾಡ್ಲಿ. ತುಂಬಾ ಸಿವಿಯರ್ ಆಗಾದ್ರೆ ಟ್ರೈಸೈಕ್ಲೋಸ್ ಅಲ್ಲಿ ಬೇಡ, ಈ ಟ್ರೈಫ್ಲಾಕ್ಸಿಸ್ಟೋಪಿನ್ ಟೆಬಿಕೋನಜಲ್ ಅಥವಾ ಅಜಾಕ್ಸಿಸ್ಟೋಪಿನ್ ಡೈಫೆನ್ಕೋನಜಲ್ ಇವೆರಡು ಕಾಂಬಿನೇಷನ್ ಅಲ್ಲಿ ಇರತಕ್ಕಂಥ ಯಾವ್ದಾದ್ರು ಒಂದು ಸಿಲಿಂಡರ್ ನಾಶಕವನ್ನ ಸಿಂಪಡಣೆ ಮಾಡಿದ್ರೆ ನಾವು ಬೆಂಕಿ ರೋಗವನ್ನ ಪರಿಣಾಮಕಾರಿಯಾಗಿ ಹತೋಟಿಗೆ ಮಾಡಬಹುದು. ಮತ್ತೆ ಈ ಸಾರ್ವಜನಿಕ ಗೊಬ್ಬರವನ್ನ ಒಂದು ಕಂತುಗಳಲ್ಲಿ ಕೊಡಬೇಕು ಅಂತಾನು ಹೇಳ್ತೀರಾ ಈ ರೋಗದ ನಿರ್ವಹಣೆಗೆ? ಖಂಡಿತವಾಗುತ್ತೆ ಸರ್. ಎಸ್ಪೆಷಲಿ ಸಾರ್ವಜನಿಕ ಗೊಬ್ಬರವನ್ನ ಒಂದೇ ಸಾರಿ ಕೊಡಕ್ ಹೋಗ್ಬಾರ್ದು. ಆಗ್ಲೇ ಹೆಚ್ಚೆಚ್ಚು ಸಾರ್ವಜನಿಕ ಕೊಟ್ಟಾಗಿ ಚೆನ್ನಾಗಿ ಅದು ಬೇಗ ಬೇಗ ಬೆಳವಣಿಗೆ ಆಗೋದ್ರಿಂದ ಏನಾಗುತ್ತೆ, ಹಸರಾಗಿ ತುಂಬಾ ಚೆನ್ನಾಗಿರೋದ್ರಿಂದ ಏನಾಗುತ್ತೆ, ಈ ರೋಗ ಬೇಗ ಬೆಳವಣಿಗೆ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಏನು ಒಂದು ಎಕರೆಗೆ ಶಿಫಾರಸು ಮಾಡ್ತೀವಿ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದ್ರೆ ಸುಧಾರಿತ ತಳಿಗಳಿಗೆ ಕೊಡಗು ಜಿಲ್ಲೆಗೆ ಈಗ ನಾವು ಸುಧಾರಿತ ತುಂಗ ಅಂತ ಹೇಳ್ತೀವಿ, ಹೇಮಾವತಿ ಅಂತ ಹೇಳ್ತೀವಿ, ಶರಾವತಿ, KPR1, ಯಾವ್ದಾದ್ರು ಸುಧಾರಿತ ತಳಿಗಳು, ಯಾವ್ದಾದ್ರು ಸಂಶೋಧನಾ ಕೇಂದ್ರಗಳು ಬಿಡುಗಡೆ ಮಾಡಿರ್ತಕ್ಕಂಥದ್ದು 10 ತಳಿಗಳು ಏನಿರ್ತವಲ್ಲ ಅದನ್ನೇನಾದ್ರೂ ಉಪಯೋಗ ಮಾಡಿದ್ರೆ 1 ಎಕರೆಗೆ ನಮ್ಗೆ 65 kg ಯೂರಿಯಾವನ್ನ ಕೊಡಬೇಕು 1 ಎಕರೆಗೆ. ಅದು ಈ 65 kg ಅವರು 2-3 ಸಾರಿ ನಾಟಿ ಮಾಡೋದ್ಕಿಂತ ಮೊದಲು ಒಂದು ಭಾಗ, ಸೊ ನಾಟಿ ಆಗಿ 30 ದಿನಕ್ಕೆ ನಮ್ಮಲ್ಲಿ ಕಳೆ ಕೀಳೋ ಅಭ್ಯಾಸ, ಕಳೆ ಕಿತ್ತಾಗ ಒಂದು ಸ್ವಲ್ಪ, ಮತ್ತೆ ಅದರಿಂದ ಇನ್ನೊಂದು 65-70 ದಿನ ಕಳೆದಾಗ ಇನ್ನೊಂದು ಸಾರಿ. ಹೀಗೆ ಅದು ಸ್ಪ್ಲಿಟ್ ಅಪ್ಲಿಕೇಶನ್ ಅಲ್ಲಿ ಕೊಟ್ರೆ ಸೊ ನಮ್ಗೇನಾಗುತ್ತೆ, ಈ ಒಂದು ಬೇಗ ಬೆಂಕಿ ರೋಗ ನಮ್ಗೆ ಒಂದೇ ಸಾರಿ ತುತ್ತಾಗ್ತಕ್ಕಂಥದ್ದನ್ನ ತಡೆಗಟ್ಬಹುದು. ನಮ್ಮಲ್ಲಿ ಏನ್ ಮಾಡ್ತಾರೆ, ಈ ನಾಟಿ ಮಾಡ್ಬೇಕಾದ್ರೆ ಸಾರ್ವಜನಿಕ ಗೊಬ್ಬರವನ್ನ ನಾವು ಕೊಡೋದಿಲ್ಲ, ಯೂರಿಯಾವನ್ನ ಕೊಡೋದಿಲ್ಲ, ಯಾವ ಗೊಬ್ಬರವನ್ನ ಕೊಡೋದಿಲ್ಲ, ನಾಟಿ ಮಾಡ್ಬಿಡ್ತೀವಿ. 30 ದಿನ ಕಳೆದಾಗ ಏನ್ ಮಾಡ್ತೀವಿ, ಸೊ ಕಳೆ ಕಿತ್ತುಬಿಟ್ಟು ಒಂದೇ ಸಾರಿ ನಾವು ಈ 65 kg ಕೊಡೋದ್ರಲ್ಲಿ 40 kg 35 kg ಒಂದೇ ಸಾರಿ ಕೊಟ್ಬಿಡ್ತೀವಿ. ಸೊ ಅವಾಗ ಏನಾಗುತ್ತೆ, ಈ ಬೆಂಕಿ ರೋಗ ಸ್ವಲ್ಪ ತೀವ್ರವಾಗಿ ಹರಡ್ಲಿಕ್ಕೆ ಜಾಸ್ತಿ ಆಗುತ್ತೆ. ಹಾಗಾಗಿ ಶಿಫಾರಸು ಮಾಡಿರ್ತಕ್ಕಂಥ ಸಾರ್ವಜನಿಕ ಅದರಲ್ಲಿ ಯೂರಿಯಾವನ್ನ ನೀವು ಹೇಳದಾಗೆ ಸ್ಟೇಜ್ ಬೈ ಸ್ಟೇಜ್ 20-25 ದಿನ ಗ್ಯಾಪ್ ಅಲ್ಲಿ 1-2-3 ಸಾರಿ ಕೊಟ್ಕೊಂಡು ಹೋದ್ರೆ ಸಾಕು ಸರ್. ಮತ್ತೆ ಪೊಟ್ಯಾಶ್ ಗೊಬ್ಬರವನ್ನು ಕೂಡ 2 ಕಂತುಗಳಲ್ಲಿ ಕೊಡಬೇಕು ಅಂತ ಹೇಳ್ತೀರಾ? ಹಾ, ಖಂಡಿತವಾಗುತ್ತೆ ಸರ್. ಎಸ್ಪೆಷಲಿ ಈಗ ಗೊಬ್ಬರದ ನಿರ್ವಹಣೆ ಬಗ್ಗೆ ಹೇಳ್ಬೇಕಾದ್ರೆ, ಈಗ ಸಾರಜನಕ, ರಂಜಕ, ಪೊಟ್ಯಾಶ್ ಈ ಮೂರು ಕೂಡ, ಈಗ ಅದರಲ್ಲೂ ಈ ನಾಟಿ ಮಾಡ್ಬೇಕಾದ್ರೆ ಏನು ಶಿಫಾರಸು ಮಾಡಿರ್ತಾರೆ, ನಾವು ಜನರಲಿ ಹೇಳೋದಾದ್ರೆ 1 ಎಕರೆಗೆ ಸುಧಾರಿತ ತಳಿಗಳಿಗೆ 65 kg ಯೂರಿಯಾ ಬರುತ್ತೆ, 150 kg ಶಿಲಾರಂಜಕ ಬರುತ್ತೆ, 60 kg ಮ್ಯೂರೇಟ್ ಆಫ್ ಪೊಟ್ಯಾಶ್ 1 ಎಕರೆಗೆ ಕೊಡಬೇಕು ಅನ್ನೋದು ಒಂದು ಬೆಳೆಗೆ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ನಾವು ನಾಟಿ ಮಾಡ್ಬೇಕಾದ್ರೆ 20 kg ಅಷ್ಟು ಯೂರಿಯಾ, ಸೊ 20 kg ಅಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್, ಮತ್ತೆ ಸಂಪೂರ್ಣ ಶಿಲಾರಂಜಕ ನಾಗ್ ಹೇಳಿದ ರಾಕ್ ಫಾಸ್ಫೇಟ್ 150 kg ಅದನ್ನ ನಾಟಿ ಮಾಡೋಗ್ಲೇ ಕೊಡ್ಬೇಕು. ಬಟ್ ಇಲ್ಲಿ ನಮ್ಮಲ್ಲಿ ಏನ್ ಮಾಡ್ತಾರೆ, ಸಮ್ ಟೈಮ್ ನಾಟಿ ಮಾಡ್ಬೇಕಾದ್ರೆ ತುಂಬಾ ಜೋರು ಮಳೆ ಇದೆ ಅಂತ ಕೊಡಕ್ ಆಗೋದಿಲ್ಲ ಸಂದರ್ಭದಲ್ಲಿ, ನಮ್ಮಲ್ಲಿ ಅದೊಂದು ಸಮಸ್ಯೆ ಆಗುತ್ತೆ. ಬಟ್ ಸಂಪೂರ್ಣವಾಗಿ ಶಿಲಾರಂಜಕವನ್ನ ನಾಟಿ ಮಾಡುವಾಗ್ಲೇ ಕೊಡ್ಬೇಕು. ಮತ್ತೆ ಉಳಿದಂತದ್ದು ಏನ್ ರೀ, ಮತ್ತೆ ನಮ್ಗೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಏನಿರುತ್ತೆ ಅದು ನಾ ಆಗ್ಲೇ ಹೇಳಿದಾಗೆ 2 ಸ್ಪ್ಲಿಟ್, ಉಳಿದ ದಿನದಂದು ಒಂದು ಕಳಕಿತ್ತಾಗ 30 ದಿನದ ನಂತರ, ಮತ್ತೆ 60 ದಿನದ ನಂತರ, ಸೊ ಇನ್ನು 2 ಸಾರಿ ಸ್ಪ್ಲಿಟ್ ಅಪ್ಲಿಕೇಶನ್ಸ್ ಕೊಟ್ಕೊಂಡ್ರೆ ನಮ್ಮ ಗಿಡಕ್ಕೆ ನಮ್ಮ ಭತ್ತದ ಬೆಳೆಗೆ ಅದು ಪರಿಣಾಮಕಾರಿಯಾಗಿ ಸಿಗುತ್ತೆ. ಇಲ್ಲಾಂದ್ರೆ ನಮ್ಮಲ್ಲಿ ಏನಾಗುತ್ತೆ, ಒಂದೇ ಸಾರಿ ಗೊಬ್ಬರ 2 ಸೆಟ್ ಕೊಟ್ಬಿಟ್ರೆ 30 ದಿನಕ್ಕೆ ಏನಾದ್ರು ಜೋರ್ ಮಳೆ ಬಂದ್ರೆ ಎಲ್ಲ ಕೊಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ, ಆವಾಗ ಏನಾಗುತ್ತೆ ನಮ್ಗೆ ಸಂಪೂರ್ಣವಾಗಿ ಬೆಳವಣಿಗೆ ಚೆನ್ನಾಗಿರೋದಿಲ್ಲ. ಹಾಗಾಗಿ 2-3 ಕಂತುಗಳಲ್ಲಿ ಯೂರಿಯಾ ಮತ್ತೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅನ್ನ ಕೊಡ್ಲಿ, ಶಿಲಾರಂಜಕ ಮಾತ್ರ ಒಂದೇ ಸಾರಿ ಬೇರೆ ಬೆಳವಣಿಗೆ ಬೇಕಾಗಿರೋದ್ರಿಂದ ಮತ್ತೆ ನಿಧಾನಕ್ಕೆ ಬಿಡುಗಡೆ ಆಗಿರೋದ್ರಿಂದ ಶಿಲಾರಂಜಕವನ್ನ ನಾಟಿ ಮಾಡೋ ಕೊಡ್ಲಿ, ಉಳಿದಿದ್ದು ನಮ್ಗೆ ಯೂರಿಯಾ ಮತ್ತೆ ಪೊಟ್ಯಾಶ್ ಬೇರೆ ಬೇರೆ ಹಂತದಲ್ಲಿ ನಾಗ್ಲೇಳದಾಗೆ 30 ದಿನಕ್ಕೆ 60 ದಿನದ ನಂತರ ಅವರು ಕೊಟ್ಕೊಳ್ಳಿ. ಮತ್ತೆ ಯೂರಿಯಾ ಮತ್ತೆ ಯೂರಿಯಾ ಪೊಟ್ಯಾಶ್ ಕೊಡಬೇಕು ಅಂತಲ್ಲ, ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ DAP ಸಿಗುತ್ತೆ, 99 ಅಂತ ಸಿಗುತ್ತೆ, 74 ಸಿಗುತ್ತೆ, ಸ್ಯಾಕ್ಟಮ್ ಪಾಸ್ಗಳು ಸಿಗುತ್ತೆ. ಇದ್ರ ಜೊತೆಗೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಾಡಿಸ್ಕೊಂಡ್ರೆ ಅದು ಬರ್ಕೊಡ್ತಾರೆ ಎಷ್ಟೆಷ್ಟು ಹಾಕ್ಬೇಕು ಅಂತ, ಅದ್ರ ಪ್ರಕಾರ ಹಾಕೊಂಡು ಹೋದ್ರೆ ರೋಗವನ್ನ ಕಡಿಮೆ ಮಾಡ್ಕೊಳ್ಬೇಕು. ಇನ್ನು ಕೊಡಗು ಜಿಲ್ಲೆಯಲ್ಲಿ ಭತ್ತದ ಬೆಳೆಗೆ ಪೊಟ್ಯಾಶ್ ಕೊರತೆ ಏನಾದ್ರೂ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತಾ? ಖಂಡಿತ ಆಗುತ್ತೆ ಸರ್. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಈಗ ಎಷ್ಟೋ ಜನ ರೈತರುಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅಥವಾ ಕೃಷಿ ಇಲಾಖೆಗಳಿಗೆ ಭತ್ತ ಎಲ್ಲ ಒಣಗೋಗ್ತಾ ಇದೆ, ಸುಟ್ಟಂಗ್ ಆಗ್ತಿದೆ ಅಂತ ಭತ್ತದ ಸ್ಯಾಂಪಲ್ ತಕೊಂಡ್ ಬಂದು ಕೊಡ್ತಾರೆ, ಅದು ಬೆಂಕಿ ರೋಗ ಬಂದ್ಬಿಟ್ಟಿದೆ ಅಂತಾನೆ ತಂದು ಕೊಡ್ತಾರೆ. ಬಟ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೂ ತಕೊಂಡ್ ಬರ್ತಾರೆ. ಅದ್ ನೋಡಿದ್ರೆ ಅದು ಆಕ್ಚುಲಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ರೈತರುಗಳು ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಈ ತುದಿ ಸುಟ್ಟಂಗ್ ಆಗುತ್ತೆ. ಮುಖ್ಯವಾಗಿ ಪೊಟ್ಯಾಸ್ ಕೊರತೆ ಹೇಗಿರುತ್ತೆ ಅಂದ್ರೆ ನಮ್ದು ಭತ್ತದ ಗರಿ ಏನಿರುತ್ತೆ ಅದ್ ಅದ್ರದ್ದು ಎಲೆ ಗರಿ ಒಣಗದಾಗಿರುತ್ತೆ, ಮತ್ತೆ ಅದ್ರ ಎಡ್ಜಿ ಅಂತ ಏನಿರುತ್ತೆ ಅಂಚೆ ಎಲ್ಲ ಒಣಗದಾಗಿರುತ್ತೆ, ತುದಿ ಒಣಗದಾಗಿರುತ್ತೆ. ಅದು ಮುಖ್ಯವಾಗಿ ಪೊಟ್ಯಾಸಿಯಂ ಕೊರತೆ ಅಂದ್ರೆ ಕಾಣಿಸ್ಕೊಳ್ತಕ್ಕಂಥದ್ದು. ಅದನ್ನ ನಾವ್ ಏನ್ ಮಾಡ್ಬಿಡ್ತೀವಿ, ಬೆಂಕಿ ರೋಗ ಅಂತ ಕನ್ಫ್ಯೂಸ್ ಮಾಡ್ಕೊಬಿಡ್ತೀವಿ. ಅದು ಕಂದು ಮಣ್ಣ ಚುಕ್ಕೆ ಇರ್ಬೇಕು, ಅದು ವಜ್ರಾಕೃತಿ ಮಾರ್ಕ್ ಕನ್ವರ್ಟ್ ಆಗುತ್ತೆ, ಅದ್ರ ಮಿಡ್ಲಲ್ಲಿ ವೈಟ್ ಇರ್ಬೇಕು, ಸುತ್ತ ಕಂದು ಮಣ್ಣಿದ್ ಚುಕ್ಕೆಗಳು ಒಂದಕ್ಕೊಂದು ಸೇರ್ಕೊಂಡ್ರೆ ಅದು ಬೆಂಕಿ ರೋಗ. ಬಟ್ ನಾವು ಮೋಸ್ಟ್ ಆಫ್ ಆಲ್ ಎಲ್ಲಾ ನಮ್ಮ ರೈತರುಗಳು ನಾವೇನು ಕೊಳ್ತೀವಿ ಅಂದ್ರೆ ತುದಿ ಸುಟ್ಟಾಗಿರ್ತದೆ, ಎಡ್ಜೆಲ್ಲ ಒಣಗಾಗಿರ್ತಕ್ಕಂಥದ್ದನ್ನ ಪೊಟ್ಯಾಸ್ ಕೊರತೆ ಅಂದ್ರೆ ನಾವು ಬೆಂಕಿ ರೋಗ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಸಿಂಪರಣೆ ಮಾಡ್ತೀವಿ, ಹತೋಟಿಗೆ ಬರೋದಿಲ್ಲ. ಹಾಗಾಗಿ ಮುಖ್ಯವಾಗಿ ಪೊಟ್ಯಾಸ್ ಕೊರತೆ ನಮ್ಮ ಕೊಡಗಲ್ಲಿ ಹೆಚ್ಚಾಗಿ ಮಳೆ ಬೀಳೋ ಪ್ರದೇಶ ಆಗಿರೋದ್ರಿಂದ ಖಂಡಿತವಾಗಿರುತ್ತೆ. ಸೊ ಎಲ್ಲಾ ಗದ್ದೆಗಳಲ್ಲೂ ಹಾಗಾಗಿ ಅದು ತುದಿ ಸುಟ್ಟಂಗ್ ಆಗೋದು, ಹಂಚುಗಳೆಲ್ಲ ಭತ್ತದ ಹಂಚೆ ಎಲ್ಲ ಒಣಗ್ತಾ ಇರತಕ್ಕಂಥದ್ದು ಮುಖ್ಯವಾಗಿ ಪೊಟ್ಯಾಸ್ ಕೊರತೆ. ಹಾಗಾಗಿ ಅದನ್ನ ಎಲ್ಲಿ ಅಂತ ಸಮಸ್ಯೆ ಇರುತ್ತೆ, ಅದಕ್ಕೆ ನಾವ್ ಆಗ್ಲೇ ಹೇಳದಾಗೆ ಎಕರೆಗೆ ಸೊ 60 kg ಅಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಸ್ ಬೇಕಾಗುತ್ತೆ. ಅದನ್ನ ನಾವ್ ಆಗ್ಲೇ ಹೇಳದಾಗ ನಾಟಿ ಮಾಡಿದಾಗ 30 ದಿನಕ್ಕೆ 65 ದಿನಕ್ಕೆ ಸೊ ಏನ್ ಈ 60 kg ಒಂದೊಂದು ಹಂತದಲ್ಲಿ 20 kg ಕೊಟ್ಕೊಂಡು ಹೋದ್ರು ನಡೀತದೆ. ಆತರ ಕೊಟ್ಕೊಂಡು ಹೋದಾಗ ಪೊಟ್ಯಾಸ್ ಕೊರತೆನ ನಾವು ಖಂಡಿತವಾಗೂ ಹತೋಟಿ ಮಾಡಬಹುದು. ಅಷ್ಟು ಪ್ರೊಜೆಕ್ಟ್ ಫೀಲ್ಡ್ಗೆ ಹೋದಾಗ ಮ್ಯಾಕ್ಸಿಮಮ್ ನಮ್ಗೆ ಬೆಂಕಿ ರೋಗಕ್ಕಿಂತ ಜಾಸ್ತಿ ಕಂಡು ಬರ್ತಾ ಇರತಕ್ಕಂಥದ್ದೇ ಪೊಟ್ಯಾಸ್ ಕೊರತೆ. ಹಾಗಾಗಿ ಪೊಟ್ಯಾಸ್ನ ನಿರ್ವಹಣೆ ನಾವು ಫಿಟ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. 60 kg ನೀವು 2-3 ಸಾರಿ ಕ್ಲೀನ್ ಆಗಿ ಕೊಟ್ಕೊಂಡು ಹೋದ್ರೆ 20 kg ಬರೇ ಒಂದ್ ಎಕರೆಗೆ ಸುಧಾರಿತ ತಳಿಗಳಿಗೆ. ಬಟ್ ಅದೇ ನಾವು ಏನೋ ಸ್ಥಳೀಯ ತಳಿಗಳು ಬೆಳಿತೀವಲ್ಲ ಸರ್, ಈಗ ರಾಜಮುಡಿ ದೊಡ್ಡಿ ಇಂಥದೆಲ್ಲ ಬೆಳಿತೀವಿ. ಸೊ ಅದಾದ್ರೆ ಈ 60 ನೀವು ಏನ್ ನಾನು ಆಗ್ಲೇ ಹೇಳಿದೆ ಪ್ರಮಾಣ ನಿಮ್ಗೆ ಸುಧಾರಿತ ತಳಿಗಳಿಗೆ ಅದ್ರಲ್ಲಿ ಅರ್ಧ ಭಾಗ ಕೊಡ್ಬೇಕು ಒಂದ್ ಎಕರೆಗೆ, ಅಷ್ಟು ಕೊಟ್ರೆ ಸಾಕು. ಕಂಡು ಬರ್ಬೋದಾ ಸತ್ತು ಕರೋಟೆ ತುಂಬಾ ಕಡಿಮೆ, ಬಟ್ ಅದು ಕೆಲವು ಗದ್ದೆಗಳಲ್ಲಿ ಕಂಡು ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಅದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಒಂದ್ಸತಿ ಅವ್ರ ಗದ್ದೆಲಿ ಯಾವ್ದು ಭತ್ತ ಬೆಳಿಬೇಕು ಅನ್ಕೋತಾರೆ ಅದನ್ನ ತಕೊಂಡ್ ಬಂದು ಮಣ್ಣು ಪರೀಕ್ಷೆ ಮಾಡಿಸ್ತೀವಿ. ಅದಿದ್ರೆ ಬೇಕಾದ್ರೆ ಸತುವಿನ ಯೂಸ್ ಮಾಡಬಹುದು, ಜಿಂಕ್ ಸಲ್ಫೇಟ್ ಅಂತ ಏನ್ ಹೇಳ್ತೀವಿ ಸತುವಿನ ಸಲ್ಫೇಟ್. ಅದು ಏನಾದ್ರು ಕೊರತೆ ಇದ್ರೆ ಎಕರೆಗೆ ಒಂದು 8 kg ಅಷ್ಟು ಜಿಂಕ್ ಸಲ್ಫೇಟ್, ಒಂದು 2 kg ಅಷ್ಟು ಬೋರಾಕ್ಸ್ ಯೂಸ್ ಮಾಡಿದ್ರೆ ಒಳ್ಳೇದು ಗದ್ದೆಗೆ. ಹಾಗೆ ಜಳ್ಳು ಕಡಿಮೆ ಆಗುತ್ತೆ, ಸೊ ಸತುವಿನ ಕೊರತೆನು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ 8 kg ಜಿಂಕ್ ಸಲ್ಫೇಟ್, 2 kg ಬೋರಾಕ್ಸ್ ಒಂದ್ ಎಕರೆಗೆ ನಾಟಿ ಮಾಡೋ ಅಂತ ಟೈಮಲ್ಲಿ ಇದನ್ನ ಕೊಡ್ಬೇಕು ನಾವು. ಮತ್ತೆ ಹುಸಿ ಕಾಡಿಗೆ ರೋಗ ಕೂಡ ಈ ಭತ್ತದ ಬೆಳೆನಲ್ಲಿ ಬರುತ್ತೆ ಅಂತ ತಾವ್ ಹೇಳಿದ್ರಿ, ಯಾವ ಹಂತದಲ್ಲಿ ಬರುತ್ತೆ ಇದು ಅಂತೀರಿ? ತೆನೆ ಹೊರ ಬರೋ ಹಂತದಲ್ಲಿ ಅಂತ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳತಕ್ಕಂಥದ್ದು ಅಂದ್ರೆ ಈಗ ಕದ್ರದೆಲ್ಲ ದಾಟಿ ತೆನೆ ಹೊರಗೆ ಬರ್ತಾ ಇದೆ ಅಂದಾಗ ಕಾಳುಗಳು ಉತ್ಪಾದನೆ ಆಗೋ ಬದಲು ತೆನೆಯಲ್ಲಿ ಹಳದಿ ಮಿಶ್ರಿತ ಹಸಿರು ಅಥವಾ ಕಪ್ಪು ಮಿಶ್ರಿತ ಬಣ್ಣದ ರೌಂಡಿಗೆ ಇರ್ತಕ್ಕಂಥ ಒಂದು ಮಣಿಗಳಾಗೆ ಕಾಣಿಸ್ಕೊಳ್ಳುತ್ತದ್ದು. ಸಣ್ಣ ಸಣ್ಣ ತೆನೆಗಳಲ್ಲಿ ಒಂಥರ ಕಪ್ ಕಪ್ಪಗೆ ಹಸಿರು ಬಣ್ಣದ್ದು ಒಂಥರ ರೌಂಡ್ ಬಾಲ್ ನಂಗೆ ತೆನೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ರೈತರುಗಳ ಅಭಿಪ್ರಾಯ ಅದು ನಮ್ಮ ಗದ್ದೆ ಕಾಣಿಸ್ಕೊಂಡ್ರೆ ಒಳ್ಳೇದು, ಅದು ತುಂಬಾ ಒಳ್ಳೆ ಇಳುವರಿ ಬರುತ್ತೆ, ದೇವರು ಅನ್ನೋ ತರ ಪೂಜಿಸ್ತೀವಿ ಅದನ್ನ. ಎಷ್ಟೋ ಕಡೆ ನೋಡಿದ್ದೀನಿ ಅದನ್ನ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ರೋಗ, ಅದು ದೇವ್ರಲ್ಲ ಅದು. ಸೊ ಅದು ನಿಜವಾಗ್ಲೂ ಏನಾದ್ರು ಒಂದು ತೆನೆಗಳಲ್ಲಿ ಬಂದ್ಬಿಟ್ರೆ ಅಂತ ತೆನೆಗಳು ಬಿತ್ತನ ಬೀಜಕ್ಕೆ ಏನಾದ್ರು ಉಪಯೋಗಿಸ್ಬಿಟ್ರೆ ಮುಂದಿನ ವರ್ಷ ಇನ್ನೂ ಕೂಡ ತೀವ್ರವಾಗತ್ತದು. ಸಿಕ್ಕಾಡಿಗೆ ರೋಗ ಶಿಲೀಂಧ್ರದಿಂದ ಬರುವಂತ ರೋಗನ ಅದು? ಹೌದು ಸರ್, ಇದು ಕೂಡ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಪ್ರಾರಂಭಿಕ ಹಂತದಲ್ಲೇ ಅದನ್ನ ನಾವು ಹತೋಟಿಗೆ ತಕೊಬಿಟ್ರೆ ಒಳ್ಳೇದು. ತೆನೆಗಳಲ್ಲಿ ಬಂದಾಗ ಆಗ ಹತೋಟಿ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಪ್ರಾರಂಭಿಕ ಹಂತದಲ್ಲೇ ಅವರು ಅದನ್ನ ಮಾಡ್ಲಿ. ಇದನ್ನ ಹತೋಟಿ ಮಾಡ್ಬೇಕಾದ್ರೆ ಸರ್ ಬಿತ್ತನೆ ಬೀಜ ರೋಗ ಮುಕ್ತವಾಗಿರ್ತಕ್ಕಂಥ ಜಾಗದಲ್ಲೇ ತಕೊಳ್ಳಿ, ಬೀಜೋಪಚಾರವನ್ನ ಮಾಡಿ ನಾಟಿ ಮಾಡಿದ್ರೆ ಸಮಸ್ಯೆ ಬರೋದಿಲ್ಲ ಗದ್ದೆಗಳಲ್ಲಿ. ಸೊ ನಾವ್ ಏನ್ ಮಾಡ್ಬಿಡ್ತೀವಿ, ಬಿತ್ತನೆ ಬೀಜಗಳನ್ನ ತಕೊಂಡ್ ಬಂದು ನೇರವಾಗಿ ಅದನ್ನ ಬೀಜೋಪಚಾರ ಮಾಡಿದ್ರೆ ಅದನ್ನ ನಾಟಿ ಮಾಡ್ಬಿಡ್ತೀವಿ. ಅಂತ ಸಂದರ್ಭದಲ್ಲಿ ಇದು ಕಂಡು ಬರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಮತ್ತೆ ಕಳೆಗಳು ಆಗದೆ ಹೇಳಿದಾಗ ಸರ್ ಭತ್ತದಲ್ಲಿ ಅದು ಹುಳುಗಳಿಗೆ ಮತ್ತೆ ರೋಗಗಳಿಗೆ ಎಲ್ಲ ಕೂಡ ಮೇನ್ ರೋಗ ಕೀಟ ಜಾಸ್ತಿ ಆಗ್ಲಿಕ್ಕೆ ಕಳೆಗಳೇ ಕಾರಣ. ಹಾಗಾಗಿ ಕಳೆಗಳನ್ನ ಸ್ವಲ್ಪ ಇಲ್ದಂಗೆ ನೋಡ್ಕೊಂಡ್ರೆ ಒಳ್ಳೇದು. ಬಟ್ ಏನ್ ಕಳೆದ ವರ್ಷ ಭತ್ತ ಬೆಳೆದಿರ್ತಾರ ಅಥವಾ 2 ವರ್ಷದಿಂದ ಬೆಳೀತಾ ಇರ್ತಾರ ಕಂಟಿನ್ಯೂಸ್ ಕೆಲವರು ಕರ್ಕೊಂಡ್ಬರ್ತಾ ಇರೋ ಒಂದು ಐಡಿಯಾ ಇರುತ್ತೆ. ಸೊ ನಮ್ಮ ಗದ್ದೆಯಲ್ಲಿ ಉಸಿ ಕಾಡಿಗೆ ರೋಗ ಹೋದ ವರ್ಷ ಬಂದಿತ್ತು ಅಥವಾ ಅದರ ಹೋದ ವರ್ಷ ಬಂದಿತ್ತು ಅನ್ನೋದು ಯಾರು ಗೊತ್ತಿದ್ರೆ ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡ್ಬೇಕು ಅಂದ್ರೆ ಕದ್ರು ದಾಟೋಕ್ ಮೊದ್ಲು ಹೂವಾಡು ಅಂತ ಅಂತ ಹೇಳ್ತೀವಿ ಅದನ್ನ. ಆ ಹೂವಾಡು ಅಂತಕ್ ಮುನ್ನ ಈ ನಾವ್ ಆಗ್ಲೇ ಏನಪ್ಪ ಹೇಳ್ದಾಗೆ ಈ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಟೆಬಿಕೋನೋಜಲ್ ಅಂತ ಒಂದು ಶಿಲೀಂಧ್ರ ನಾಶಕ ಸಿಗುತ್ತೆ ನೇಟಿವ್ ಅಂತ ಹೇಳದ್ನಲ್ಲ. ಸೊ ಅದನ್ನೇ ಕೂಡ 0.5 gram, ಸೊ 1/2 gram 1 liter ನೀರ್ಗೆ, ಅದೇ ಒಂದು ಡ್ರಮ್ಗಾದ್ರೆ 200 liter ನೀರ್ಗಾದ್ರೆ ಸೊ 100 gram ಅನ್ನ ಹಾಕೊಂಡು ಅದಕ್ಕೆ ಅಂಟು ದ್ರವಣ ಮಿಶ್ರಣ ಮಾಡ್ಕೊಂಡು ಕ್ಲೀನ್ ಆಗಿ ಸಿಂಪಣೆನ ಹೂ ಆಡೋದಕ್ಕಿಂತ ಮೊದಲು ಅಥವಾ ಕದ್ರು ದಾಟಕ್ಕಿಂತ ಮೊದಲು ಇದು ಸಿಂಪಣೆ ಒಂದು ಸಿಂಪಣೆ ಕೊಡಿಸ್ಕೊಂಡ್ರೆ ಈ ಉಸಿ ಕಾಡಿಗೆ ರೋಗ ಬರ್ತಕ್ಕಂಥದ್ದನ್ನ ನಾವು ತಡೆಗಟ್ಟಬಹುದು. ಅಂದ್ರೆ ನಾಟಿ ಮಾಡಿದ ಒಂದು 50 ದಿನಗಳ ಹಂತದಲ್ಲಿ ನಾವು ಮಾಡಬಹುದು ಅಂತೀರಾ ಇದನ್ನ? ಐವತ್ತರಿಂದ 60 ದಿನ, 2 ತಿಂಗಳು ಕಳೀಲಿ ಸರ್, ಏನಾಗೋದಿಲ್ಲ. ಒಂದು 2 ತಿಂಗಳು ಕಳೆದ ನಂತರ ಇದನ್ನ ನಾವು 60 ದಿನ ಕಳೆದ ನಂತರ ಇದನ್ನ ಮಾಡ್ಕೊಂಡ್ರೆ ಈ ರೋಗವನ್ನ ಬರ್ದಾಗ ಖಂಡಿತವಾಗೂ ಹತೋಟಿಗೆ ತಗೊಂಡ್ ಬರ್ಬೋದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಭತ್ತದ ಬೆಳೆನಲ್ಲಿ ಸಸ್ಯ ಸಂರಕ್ಷಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಕೆ ವಿ ವೀರೇಂದ್ರ ಕುಮಾರ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9741614493. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9741614493. ತುಂಬಾ ಸಂತೋಷ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರೇ, ತಾವಿರುವವರೆಗೂ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಕೊಡಗು ಜಿಲ್ಲೆಯಲ್ಲಿ ಭತ್ತದ ಬೆಳೆಯಲ್ಲಿ ಯಾವ ರೀತಿಯಾದಂತಹ ಒಂದು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 26,000 ರೂಪಾಯಿಯಿಂದ 26,750 ರೂಪಾಯಿ, ಅರೇಬಿಕಾ ಚೆರಿ 13,900 ರೂಪಾಯಿಯಿಂದ 15,500 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 16,000 ರೂಪಾಯಿಯಿಂದ 17,000 ರೂಪಾಯಿ, ರೊಬೆಸ್ಟಾ ಚೆರಿ 10,400 ರೂಪಾಯಿಯಿಂದ 11,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ಶ್ರೋತೃಗಳೇ, ನಾಳೆ 6:51 ಕೃಷಿ ರಂಗದಲ್ಲಿ ರೈಬಿಸ್ ಮತ್ತು ಮುಂಜಾಗ್ರತೆ ಕುರಿತು ಡಾಕ್ಟರ್ ಲೀನಾ ಗೌಡ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಮರೋಡಿ ಯುವಕ ಸಂಘ ಕಂಡಂಗಾಲ ಇವರು ದಿನಾಂಕ 28/9/2025 ಅಂದರೆ ನಾಳೆ ಆಯೋಜಿಸಿದ್ದ ಬೊಡಿನಮ್ಮೆ 2025 ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯನ್ನು ಭಾರೀ ಮಳೆಯ ಕಾರಣದಿಂದಾಗಿ ಮುಂದೂಡಲಾಗಿದ್ದು ಸ್ಪರ್ಧೆ ನಡೆಯುವ ಮುಂದಿನ ದಿನಾಂಕವನ್ನು ತಿಳಿಸಲಾಗುವುದು. ಸರ್ವರು ಸಹಕರಿಸಬೇಕಾಗಿ ಮರೋಡಿ ಯುವಕ ಸಂಘದ ಪ್ರಕಟಣೆ ತಿಳಿಸಿದೆ. ನಿಧನ ಸುದ್ದಿ. ಐತಿಚಂಡ ಮಿಟ್ಟು ಕಾವೇರಪ್ಪ ಇಂದು ನಿಧನರಾದರು. 78 ವರ್ಷ ಪ್ರಾಯದ ಐತಿಚಂಡ ಮಿಟ್ಟು ಕಾವೇರಪ್ಪ ಅವರ ಪಾರ್ಥಿವ ಶರೀರವನ್ನು ಅವರ ಸ್ವಂತ ಮನೆ ವಿರಾಜಪೇಟೆ ಮಹಿಳಾ ಸಮಾಜ ರಸ್ತೆಯ ಗಾಂಧಿನಗರದಲ್ಲಿ ಇರಿಸಲಾಗಿದೆ. ಅಂತಿಮ ಕ್ರಿಯೆಯನ್ನು ಕರಡ ಗ್ರಾಮದ ಕುಟುಂಬದ ರುದ್ರಭೂಮಿಯಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆ ನಂತರ ನಡೆಸಲಾಗುವುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಕೊಡಗುಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಪ್ರಸ್ತುತ ನಡೆಯಲಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿರಿ ಮತ್ತು ಮುಂದೆ ನಡೆಯಲಿರುವ ಕೇಂದ್ರ ಸರ್ಕಾರದ ಜಾತಿ ಗಣತಿರಿ ಜಾತಿ ಕಾಲಂಲಿ ಗೌಡ, ಉಪಜಾತಿ ಅರೆಭಾಷೆ ಗೌಡ, ಮಾತೃಭಾಷೆ ಅರೆಭಾಷೆತ ಎಲ್ಲ ಅರೆಭಾಷೆ ಗೌಡರು ನಮೂದಿಸಕುತ ಕೊಡಗುಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವು ಕೇಳಿಕೊಂಡಳು. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಮಡಿಕೇರಿ ನಗರ ದಸರಾ ಸಮಿತಿ, ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಕೂಡು ಕೂಟಲಿ. ನಾಳೆ ಮಡಿಕೇರಿಯಲ್ಲಿ 8ನೇ ವರ್ಷದ ಮಹಿಳಾ ದಸರಾ ಏರ್ಪಾಡಾಟು. ಪ್ಯಾಟೆನ ಗಾಂಧಿಬಾಣಿನ ಕಲಸಂಭ್ರಮ ವೇದಿಕೆಯಲ್ಲಿ 9:30 ಕಾರ್ಯಕ್ರಮ ಸುರಾದೆ. ಕಾರ್ಯಕ್ರಮನ ಪದ್ಮಶ್ರೀ ಇನಾಮನ ಪಡ್ಕಂಡ ಜಾನಪದ ಕಲಾವಿದೆ ಐಮುಡಿಯಂಡ ರಾಣಿ ಮಾಚಯ್ಯವು ಉದ್ಘಾಟನೆ ಮಾಡಿವೆ. ಹೆಣ್ಣು ಜನರ ದಸರಾದ ಪ್ರಯುಕ್ತ ಹೆಣ್ಣು ಜನರಿಗಾಗಿ ತರವರಿ ಪೈಪೋಟಿಗ ಏರ್ಪಾಡಾಟು. ಸೀರೆಗೆ ಸರಿಯಾದ ಕ್ರಯನ ಹಿಡಿದು ಬಾಂಬಿಂದ ಸಿಟಿ, ಕೆರೆದಡ ಆಟ, ಮೆಹಂದಿ ಹಾಕುವ ಪೈಪೋಟಿ, ಕಣ್ಣಿಗೆ ಬಟ್ಟೆ ಕಟ್ಟಿ ಮೇಕಪ್, ಭಾರತೀಯ ಸಾಂಪ್ರದಾಯಿಕ ಉಡುಗೆ ಪ್ರದರ್ಶನ, ಕೇಶ ವಿನ್ಯಾಸ, ಹಣೆಯಲ್ಲಿ ಬಿಸ್ಕೆಟ್ ಮಡಿಗೆ ತಿಂಬೋದು, ಜಾನಪದ ಕೊಣತ, ಬಲೂನ್ನ ಖಾಲಿ ಮಡ್ಕೊಂಡು ಓಡ್ದು, ದಸರಾಕ್ಕೆ ಸಂಬಂಧಪಟ್ಟ ರಸಪ್ರಶ್ನೆ, ವಾಲಗ ಕೊಣತ ಪೈಪೋಟಿ ಏರ್ಪಾಡಾಟು. ಹಂಗೆ ಸಾಧಕರಿಗೆ ಸನ್ಮಾನ. ಸಾಯಂಕಾಲ 6 ಗಂಟೆಯಿಂದ ಕಲಾ ಸಂಭ್ರಮ ವೇದಿಕೆಯಲ್ಲಿ ಹೆಣ್ಣು ಜನರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಹ ನಡೆದಿದೆ. ಕೊಡಗು ಜಾನಪದ ಪರಿಷತ್ತಿನ ಕಡೆಯಿಂದ ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿಯ ಕೂಡು ಕೂಟಲಿ. 9/29 ಮಡಿಕೇರಿ ಪೇಟೆನ ಗಾಂಧಿಬಾಣಿನ ಕಲಾ ಸಂಭ್ರಮ ವೇದಿಕೆಯಲ್ಲಿ 5ನೇ ವರ್ಷದ ಜಾನಪದ ದಸರಾ ಏರ್ಪಾಡಾಟು. ಅಂದು 9:30 ಮಡಿಕೇರಿ ಜನರಲ್ ತಿಮ್ಮಯ್ಯ ವೃತ್ತದ ಹತ್ತಿರ ಇರುವ ಸರ್ಕಾರಿ ಅತಿಥಿಗೃಹದ ಅಂಗಳದ ರಾಮನಗರದ ಕಲತಂಡಗ ಸೇರಿದಂಗೆ ಜಿಲ್ಲೆನ ಕಲತಂಡಗಳಿಂದ ಕಲಜಾಥಾ ಸುರಾದೆ. ಅಲ್ಲಿಂದ 10 ಗಂಟೆಗೆ ಜಾನಪದ ವಸ್ತುಗಳ ಪ್ರದರ್ಶನ ಏರ್ಪಾಡಾಟು. 11:30 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಮುಟ ಜಿಲ್ಲೆನ ಸುಮಾರು ಕಲತಂಡಗಳಿಂದ ಜಾನಪದ ಕಲಾವಿದ್ಯಸ ಏರ್ಪಾಡಾಟು. ವಿರಾಜಪೇಟೆನ ಕೊಡವ ಸಂಘ ಒಕ್ಕೂಟದ ಕಡೆಯಿಂದ ಕಾವೇರಿ ಕೊಡವಕೇರಿ ನಡೆಸುತ್ತಿರುವ ಅಂತರ ಕೊಡವಕೇರಿ ಶಟಲ್ ಬ್ಯಾಡ್ಮಿಂಟನ್ ಆಟ ಬರುವ ತಿಂಗಳ 10 ಅಕ್ಟೋಬರ್ 11 ಮತ್ತು 12 ವಿರಾಜಪೇಟೆನ ಜೂನಿಯರ್ ಕಾಲೇಜು ಹತ್ತಿರ ಇರುವ ಒಳಾಂಗಣ ಆಟದ ಬಣಿಲಿ ಏರ್ಪಾಡಾಟು. ತಮಿಳುನಾಡಿನ ತ್ರಿಚಿಲಿ ನಡೆದ ಪ್ರಾದೇಶಿಕ ಮಟ್ಟದ ರೈಫಲ್ ಶೂಟಿಂಗ್ ವಿಭಾಗಲಿ ಎಡಿಕೇರಿ ಪರಿಣಿತಿ ಪ್ರಸಾನ ಭಾಗವಹಿಸಿ ಏರ್ ರೈಫಲ್ ಮತ್ತು ರೈಫಲ್ ಪೈಪೋಟಿಲಿ ಒಳ್ಳೆ ಸಾಧನೆ ಮಾಡಿ 11 ಮತ್ತು 19 ಮುಟ ಭೋಪಾಲ್ನಲ್ಲಿ ಮಧ್ಯಪ್ರದೇಶದಲ್ಲಿ ನಡೆಯಕ್ಕಿರುವ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗೋಳು. ವಿರಾಜಪೇಟೆನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ನ ಹಲ್ಲು ಡಾಕ್ಟರ್ಗ 4/29 ಹಂಗೆ 10 ಅಕ್ಟೋಬರ್ 1 ಇರ್ದುಲೆತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಮಡಿಕೇರಿ ದಸರಾ ನೋಡಿ ಖುಷಿಪಟ್ಟು ಕಣ್ಣು ತುಂಬಿಸಿಕೊಳ್ಳುವ ಜನ ಸುರಕ್ಷತೆಗೆ ಜಾಸ್ತಿ ನಿಗ ಕೊಡಕು. ದಸರಾದ ಪೊರ್ಲಿಗೆ ಪ್ಯಾಟಿಲಿಡಿ ಹಾಕಿರುವ ಕರೆಂಟಿನ ವೈರ್ಗಳ ಕಂಬಗಳ ಮುಟ್ಟಿಕಾದು. ಹಂಗೆ ದೀಪಾಲಂಕಾರದ ಕಂಬಗಳ ಹತ್ತಿರ ಫೋಟೋ ತೆಗೆದಾಗಲಿ ವಿಡಿಯೋ ಮಾಡಿದಾಗಲಿ ಮಾಡದೆ ತುಂಬ ದೂರ ನಿಂತುಕೊಂಡು ಎಚ್ಚರದ ಇರೋಕುತ್ತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಳು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯಲ್ಲಿ 2026-27 ಸಾಲಿ ಖಾಲಿ ಇರುವ 9 ಕ್ಲಾಸ್ ಮತ್ತೆ ಸುರುಳ ಪಿಯುಸಿಗೆ ಸೇರಿಕೆ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ಲಿ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ 10 ಅಕ್ಟೋಬರ್ 7 ಆಖೇರಿ ದಿನ. ಜಾಸ್ತಿ ಮಾಹಿತಿ ಬೇಕುತ್ತಾದರೆ ವಿದ್ಯಾಲಯದ ವೆಬ್ಸೈಟ್ನ ನೋಡಿ ತಿಳ್ಕೊಳ್ಳಕ್ಕ ವಿದ್ಯಾಲಯದ ಪ್ರಿನ್ಸಿಪಾಲವು ತಿಳಿಸಿಳು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ನಲ್ಲಿ ಹಲೋನ್ ಡಾಕ್ಟರ್ಗ 30 ಮುಟ ಇರಿದುಲೆತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ವಾಯುಭಾರ ಕುಸಿತದಿಂದಾಗಿ ಇನ್ನು 3 ದಿನಗಳ ಕಾಲ ಮಳೆ ಬರುವ ಸಾಧ್ಯತೆ ಇರುವುದರಿಂದ ನಾಳೆ ಮಡಿಕೇರಿ ಗಾಂಧಿ ಬಂಡ್ಲಿ ನಡೆಸಿಕೆ ಏರ್ಪಾಡಾಗಿದ್ದ ಗಂಡು ಜನರ ಕಬಡ್ಡಿ ಆಟನ ಮುಂದಕ್ಕೆ ಹಾಕೊಳ್ಳುತ್ತ ನಡೆಸುವ ಮಾಹಿತಿನ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಪ್ರಾಯೋಜಕರು ಕೊಡುಗೋಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರೆಸ್ ರೋಡ್ ಮೈಸೂರು. ಭಾರತೀಯ ರೇಡಿಯೋ ಹೌಸ್ನಲ್ಲಿ ದಸರಾ ಹಬ್ಬದ ಬಂಪರ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತೀಯ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಅಮ್ಮ, ಯಾವ ಗೃಹ ಪ್ರವೇಶಕ್ಕೆ ಹೋದ್ರೂ ಅಲ್ಲಿರೋ ಟೈಲ್ಸ್ ನಿಂದ ಹಿಡಿದು ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಫರ್ನಿಚರ್ ಮುಂತಾದ ಎಲ್ಲವೂ ಬಿಲ್ಡ್ ಡೆಕೋರ್ ನಿಂದಲೇ ಖರೀದಿಸ್ತಿರೋದು ಅಂತ ಹೇಳ್ತಾ ಇದ್ದಾರೆ. ಹೌದು, ನಮ್ಮ ರೂಪಿಕಾ ಟೀಚರ್ ಕೂಡ ಬಿಲ್ಡ್ ಡೆಕೋರ್ ಅಂತಾನೇ ಹೇಳಿದ್ದು. ಟೈಲ್ಸ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಪೇಂಟ್ಸ್, ಫರ್ನಿಚರ್ ಮುಂತಾದ ಎಲ್ಲ ಐಟಮ್ಸ್ ದಸರಾ ಬಿಗ್ ಸೇಲ್ ನಲ್ಲಿ 65% ಡಿಸ್ಕೌಂಟ್ ನಲ್ಲಿ ಸಿಗ್ತಾ ಇದೆ. ಅಲ್ಲದೆ ಹಲವು ಬಹುಮಾನಗಳೊಂದಿಗೆ ಸ್ವಿಫ್ಟ್ ಕಾರ್ ಕೂಡ ಆಗಿರ್ಬಹುದು. ಇರಟೆಗೆ ತಲುಪುವ 1 ಕಿಲೋಮೀಟರ್ ಮುಂಚಿತವಾಗಿ ಸಿಗುವ ಮಾಡುತಿ ಚಿಕ್ಕ ಟೌನ್ ನಲ್ಲಿ ಬಿಲ್ಡ್ ಡೆಕೋರ್ ಮಾಡುತಿ. ವಿರಾಜಪೇಟೆ ಗಡಿಯಾರ ಕಬತ್ರ ಪಕ್ಕ 100 ಕಾಲದ ಇತಿಹಾಸ ಉಳ್ಳ ಕೇಳಿಪೋನ ಬಟ್ಟೆ ಅಂಗಡಿ ಜೆಎ ಅಂಡ್ ಸನ್. ಇದೀಗ ಪುದಿಯ ವಿನ್ಯಾಸದ ಗ್ರ್ಯಾಂಡ್ ಓಪನಿಂಗ್ ಇದೇ ಸೆಪ್ಟೆಂಬರ್ 29 ತಿಂಗಳಾಚೆ. ಮಂಗಳ ಪಿಂಜ ಎಲ್ಲ ನಲ್ಲ ಸಮಾರಂಭಕ್ಕೂ ಗೋಂಡಿಯನ ಬಟ್ಟೆ ಬರೆ ನಂಗಲ್ಲಿ ಕುಟುವ ಜೆಎ ಅಂಡ್ ಸನ್ ವಿರಾಜಪೇಟೆ. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9906017186. ನೆಕ್ಸಾ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ದಸರಾ ಫೆಸ್ಟಿವಲ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ